ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಹಳ್ಳಿಕಟ್ಟೆ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳೋಣ ಅಳ್ಳಿಕಟ್ಟೆ, ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಭಾಗವಹಿಸುತ್ತಿದ್ದಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕೇಳಿ ಕಾರ್ಯಕ್ರಮ ಅಳ್ಳಿಕಟ್ಟೆ. ಅಲ್ಲ, ಆಗ್ಲಿಂದ ನಾನು ನೋಡ್ತಾ ಇದ್ದೀನಿ, ಈ ನಮ್ಮನೆ ಮಕ್ಕಳು ಎಷ್ಟು ಹೇಳಿದ್ರು ಮಾತೇ ಕೇಳಕ್ಕಿಲ್ಲ. ಈ ಚರಂಡಿ ಗೆರೆ ಕೆಳಗಡೆ ಆಡಬೇಡಿ ಆಡಬೇಡಿ, ಮೊನ್ನೆ ಮಳೆ ಬಂದು ಎಲ್ಲ ಜಾರ್ತೈತೆ ಅಂತ ಹೇಳಿದ್ರು ಕೇಳಕ್ಕಿಲ್ಲ. ಅಣ್ಣಯ್ಯ ಶಂಕರಣ್ಣ, ಅಲ್ಲ ನೀನೇನು ಇಷ್ಟು ಬಿರುಸಾಗೊಂಟೆ ಈ ಟೊತ್ನಲ್ಲಿ? ಯೋ ಇರ್ತವಲ್ಲಪ್ಪ ಏನಾರುವೆ ನಮ್ಮವೆ. ಮತ್ತೆ ಯಾರಿಗೋ ಬೈತಾ ಇದೀಯ ಸಂಜೆ ಹೊತ್ತಲ್ಲಿ? ಅಲ್ಲ ಈ ಮಕ್ಳು ಹೇಳಿದ ಮಾತು ಕೇಳಕ್ಕಿಲ್ಲ. ನೀ ಕಣಂಗಯ್ಯ, ಈಗ ಕಳೆದ ಬಾರ್ದಿಂದವ ದಿನ ಬಿಟ್ಟು ದಿನ ಮಳೆ ಬರಕಾಯ್ತಾ? ಅದು ಏನೋ ಅದೇ ಗಾಳಿ ತೋಡ್ದಂಗೆ ಮಳೆ ಬತ್ತೈತೆ. ಒಸಿ ಚರಂಡಿ ಎಲ್ಲ ನಾನು ಕ್ಲೀನ್ ಮಾಡಿತ್ತಿಲ್ಲ, ಆ ಮಣ್ಣಿನ ದಸಿಲೆ ನಿಂತ್ಕೊಂಡು ಆಟಾಡ್ತಾವೆ, ಜಾರ್ತದೆ ಬೀಳ್ತೀರ ಅಂತ ಹೇಳಿ ಕೇಳಕ್ಕಲ್ಲ. ಈ ರಜಾ ಬೇರೆ ಬಂದ್ಬಿಟ್ಟು ಮಕ್ಳನ್ನ ಹಿಡಿಯಕ್ಕೆ ಆಯ್ತಿಲ್ಲ ಅಂತೀನಿ. ಈ ರಜಾ ಯಾಕಾರ ಕೊಡ್ತಾರ ಅನ್ಸ್ತದೆ. ಈ ಮೊನ್ನೆ ದಿವಸ ಏನಾಗ್ಬಿಡ್ತು ಶಂಕರಣ್ಣ, ನನ್ನ ಮಗ ಆಟಾಡ್ಕೊಂಡು ಆಟಾಡ್ಕೊಂಡಿದ್ದ ಅದು ಮಂಚದ ಮೇಲೆ ಕೆಳಗೆ ಬಿದ್ಬಿಡೋದ. ಏನ್ ದಡ್ಡನ ಹಂಗೆ ಏನು ಉಸಿರು ನಿಂತೋಗ್ಬಿಡ್ತಕಣಪ್ಪ ನಂಗಂತವೆ. ಅಲ್ಲ ಆಮೇಲೆ ಮಕ್ಳಿಗೆ ಒಂದ್ ಚೂರು ಸಣ್ಣದ ಏನೇ ಆದ್ರೂ ಮೈಯೆಲ್ಲ ಜುಮ್ಮಂದು ಒಂದು ಕ್ಷಣಕ್ಕೆ ನಮ್ ಉಸಿರು ನಿಂತಂಗ ಆಯ್ತಾಗ. ಹೌದೌದು, ಭಾರಿ ಸೂಕ್ಷ್ಮ ಪಪ್ಪ, ಅವಕ್ಕೆ ಗೊತ್ತಾಗಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ ಶಂಕರಣ, ಈ ನಾವು ಬೆಳಿವಾಗ ಬಿದ್ದು ಎದ್ದೇ ಬೆಳೆದ್ರು. ಹೌದೌದು, ನಾವೇನು ಎಲ್ಲ ಕರೆಕ್ಟ್ ಆಗಿದೆ, ನೀಟ್ ಆಗಿ ತಿರ್ಗಾಡ್ಕೊಂಡು ಕೂತ್ಕೊಂಡು ಇದ್ ಮಾಡ್ಕೊಂಡು ಬಂದಿರಲ್ಲ. ಹೌದೌದು, ಆದ್ರೂ ಮಕ್ಳು ಬಿದ್ದಾಗ ಏನೋ ನಮ್ ಕರುಳನ್ ಕುಡಿಯಲ್ಲ ಚುರ್ ಅಂದಂಗ. ಅದು ಹೆಂಗಂತದ್ ಗೊತ್ತಾ, ಕೆಲವೊಂದ್ಸಲ ನಾವು ನಮ್ಮ ಅಪ್ಪ ಅಮ್ಮಂಗೆ ಸಿಟ್ಕತ್ತೀವಿ, ನೀನ್ ಯಾಕಂಗಾರ್ತ ಸುಮ್ಕಿರೋ ಅಂತ ಹೇಳಿ. ಅವ್ರ ಅಂತಿರ್ತಾರೆ, ಏ ನಿನಗೇನು ನಿನಗೂ ಒಂದ್ ಆಗ್ಲಿ, ನೀನ್ ಅವಾಗ ಗೊತ್ತಾಯ್ತದೆ ಅಂತ ಹೇಳಿ ಅಂತ. ಆಗ ನೀನ್ ಹೇಳಿದ ಈಗ ಜಪ್ತಿ ಆಯ್ತು. ಈಗ ಕರಳು ಕುಡಿ ಅಂದಲ್ಲ, ಈಗ್ಲೂ ನಮ್ಗೆ ಒಂದ್ ಸಣ್ಣ ಪುಟ್ಟದ ಏನೇ ವ್ಯತ್ಯಾಸ ಆದ್ರೂ ನಮ್ಮ ಅಪ್ಪ ಬಹಳ ಒಂಥರ ನೊಂದ್ಕತ್ತಾರೆ, ಮರುಗ್ತಾರೆ. ಹಂಗೆ ನೋಡು, ಈಗ ಮೊನ್ನೆ ಹಿಂಗೆ ಸಿಕ್ಕಿದ್ಲು ಮೀನಕ್ಕ, ಮಗಳೇನೋ ಊರಿಗೆ ಬಂದ್ಬಿಟ್ಟವಳಂತೆ, ಈಗ ಪರೀಕ್ಷೆ ಎಲ್ಲ ಮುಗಿತಲ್ಲ ರಾಜ್ಯಕ್ಕೆ ಅಂತ ಬಂದ್ಬಿಟ್ಟವಳಂತೆ. ಈ ಎರಡು ದಿನದಿಂದ ಈಚೆಗೆ ಸಿಕ್ಕಿಲ್ಲ ನೋಡ ಪುಣ್ಯದ ಕೀರ್ತಿ, ಮಗಳು ಮನೆ ಬಂದ್ಬಿಟ್ಲು ಅಂದ್ಬಿಟ್ರೆ. ಅವಳಿಗೆ ನೋಡಪ್ಪ, ಅವಳ ಮನೆಯವರು ಅವಳ ಮಕ್ಕಳು ಅಂತ ಅಂದ್ರೆ ಪ್ರಾಣ ಅಂದ್ರೆ ಪ್ರಾಣ. ಹೌದೌದು, ನಮ್ಮ ಹತ್ತ ತೆಗೆದು ಇಟ್ಬಿಡ್ತಾಳೆ. ಹೌದು, ಈ ವರ್ಷ ಎಲ್ಲ ನಾವು ಬೇಕು ಮಾತಾಡಕ್ಕೆ, ಮಗಳು ಬಂದಾಗ ಮಾತ್ರ ಮಗಳು. ನೋಡ ಹಂಗಂದು ದಟ್ಟಿಗೆ ಬಂದೇ ಬಿಟ್ಲತ್ತಿಗೆ, ಇಬ್ರು ಜಮಾಯಿಸ್ಕೊಬಿಟ್ಟಿದೀರಾ ಮೀನಕ್ಕನ್ ಬಿಟ್ಟು. ನನ್ ಬಗ್ಗೆನೆ ಮಾತಾಡ್ತಾರ ಅಂತ ಅವಳಿಗೆ ಕನ್ಸ್ ಬಿದ್ಬಿಡ್ತದ ಕರೆಕ್ಟ್ ಆಗಿ. ಅಲ್ಲ ಕಣವ, ಮಗಳು ಮನೆಗೆ ಬಂದ್ಬಿಟ್ಟವಳೆ ಅಂತ ಅನ್ಬಿಟ್ಟು ನಮ್ಮನ್ ಮರ್ದೇ ಬಿಟ್ಟಲ್ಲ ತಾಯಿ. ಓ ನಿಮ್ಮನ್ ಮರೆಯಕಾದೀತ? ಮೆಣಸಿನ್ಕಾಯಿ ಎಷ್ಟು ಹಗ್ವಾಗ ಸಿಕ್ತೈತೆ, ಅದಕ್ಕೆ ಟಮೋಟೋಕಾಯಿ ಹಾಕಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಹದವಾಗಿ ಚಟ್ನಿ ಮಾಡಿ ನಿಮ್ಮಿಬ್ರಿಗೂ ತಗೊಬಂದಿದೀನಿ. ಅದಕ್ಕೆ ಬಸಿ ಲೇಟ್ ಆಯ್ತಪ್ಪ ನಾನ್ ಸೇರ್ಕೊಳ್ಳೋದು. ಅಂದ್ರೆ ಇವಳು ಬರೀ ಚಟ್ನಿ ತಿನ್ಕೊಂಡು ಖಾರ ಹಚ್ಕೊಂಡು ನೀರ್ ಕುಡೀರಿ ಅಂದವಳೆ ಹೊರತು ಅದ್ ಜೊತೆಗೇನು ತಂದಿಲ್ಲ ನೋಡು. ಜೊತೆಗೆ ತರಕಲ್ಲ ಕಣ, ಯಾಕಂದ್ರೆ ಚಟ್ನಿ ಬರೀ ಚಟ್ನಿ ಎಷ್ಟು ತಿನ್ನಕಾಯ್ತದ ನಾನು ನಿನ್ನವೆ ಅಲ್ವಾ? ಸಂಜೆ ಮೇರೆಗೆ ಏನ್ ತಿಂದಿರ ನೀವು, ಅದ್ರ ಜೊತೆ ರೊಟ್ಟಿ ತರಕಾಯ್ತದ? ಊಟದ ಟೈಮ್ ಆದ್ರೆ ರೊಟ್ಟಿ ತಗೋಬತ್ತಿದ್ನಪ್ಪ, ತಿಂಡಿ ಟೈಮ್ ಆದ್ರೆ ತರ್ಬೋದಪ್ಪ. ಈ ದೋಸೆ ಇಟ್ಕೊಂಡು ತಿನ್ಲಿ, ತಿನ್ನುವಾಗೆಲ್ಲ ಮೀನಕ್ಕ ನೆನ್ಸ್ಕೊಳ್ಳಿ ಅಂತ ತಂದಿದೀನಿ. ಮನೆ ತಿನ್ಗಿಂದಿರಾ ಆಮೇಲೆ ಗ್ಯಾಸ್ಟ್ರಿಕ್ ಆಯ್ತದೆ. ಸ್ವಲ್ಪ ಬೆಣ್ಣೆ ಹಾಕೊಂಡು ತುಪ್ಪ ಹಾಕೊಂಡು ಬೆಣ್ಣೆ ಕಾಯಿಸಿ ತುಪ್ಪ ಹಾಕೊಂಡು ನೋಡು, ಬೆಣ್ಣೆ ತುಪ್ಪ ಅಂದಾಗ ಗೆಪ್ತಿ ಬಂತು ನೋಡಿ. ಅಸವ ಕೊಡ್ಸಿ ಅಂತ ಇಬ್ರಿಗೂ ಹೇಳಿ ಹೇಳಿ ಸಾಕಾಯ್ತು. ನಮ್ಮನೆ ಕೊಟ್ಟಿಗೆಲಿ ಹೊಸ ನಾಟಿ ಹಸವ ಒಂದೆರಡು ಕೊಡ್ಸಿ ಇಬ್ರಿಗೂ ಹೇಳಿ ಹೇಳಿ ಸಾಕಾದೆ ನಾನು. ಕೊಡಿಸಿ ಕೊಡಿಸಿ ಅಂತ ಕೇಳ್ದವಳೆ ಅಂತ ಬರೀ ಕೂತ್ಕೊಂಡ್ರೈತದವ ಇಲ್ಲಿ ಬರ್ಬೇಕು ಬೇಕು ಅಂತ ಬಿಟ್ಟು ಸ್ವಲ್ಪ ಒತ್ತಾಯ ಮಾಡ್ಬೇಕು. ಅವಾಗ ಏನಾದ್ರು ಒಂದು ಆಯ್ತದೆ ಅದ್ಬಿಟ್ಟು ನೀವ್ ಒಂದ್ಸಲ ಕಿವಿ ಮೇಕ್ ಹಾಕ್ಬಿಟ್ಟು ನಿನ್ ಪಾಡಿ ನೀನ್ ಬಂಗ ಮಾಡ್ಕೊಂಡ್ ಮನೇಲಿ ಕುತ್ಕೊಂಡ್ಬಿಟ್ರೆ ಸಂತೆಗೆ ಹೋಗೋದ್ ಯಾವಾಗ, ಹಸು ಇಟ್ಕೊಂಡ್ ಬರೋದ್ ಯಾವಾಗ, ನೀನ್ ಅದನ್ನ ಕಟ್ಟಿ ಕರ್ದು ನಮಗ್ ಬೆಣ್ಣೆ ತುಪ್ಪ ಕೊಡೋದ್ ಯಾವಾಗ. ಈಗ ಸದ್ಯಕ್ಕೆ ಮನೆಗ್ ಬಳಸೋಷ್ಟು ಆಯ್ತದೆ, ಮದ್ವೆ ಬೇರೆ ವಿಪರೀತ. ಈ ತಿಂಗಳಲ್ಲಿ ಅಲ್ಲಿ ಇಲ್ಲಿ ಓಡಾಟವೆ ಆಗೋಯ್ತಪ್ಪ. ಈಗ ಇನ್ನು ಮೂರ್ ಸಲ ಈಗ್ಲೇ ಹೇಳ್ಬಿಡ್ತೀನಿ, ಬೇಗ ಇಬ್ರು ಒಳ್ಳೆ ಒಂದು ಹಸವ ನನಗೆ ಕೊಡಿಸ್ಬಿಡಿ ಆಯ್ತಾ. ಆಯ್ತು, ಈಗ ಭಾನುವಾರ ತಪ್ಪಿರ್ ಮಂಗಳವಾರ ಯಾವ್ದಾದ್ರು ಸಂತೆಗೆ ಹೋಗನಂತೆ. ಏನ್ ಮಾಡ್ತೀಯಾ ನೋಡತ್ಲಾಗಿ, ಈ ಮನ್ಸ್ ಮಾಡತ್ಲಾಗಿ, ನಾಳೆ ಹೋಗ್ಬಿಟ್ಟತ್ಲಾಗಿ ಈ ಬ್ಯಾಂಕ್ ಇಂದವ ದುಡ್ಡ ಡ್ರಾ ಮಾಡ್ಕೊ ಬಂದ್ ಮಡಗಿರೋ ಅಲ್ವಾಣೆ, ಎಲ್ಲ ಕ್ಯಾಶ್ ಬೇಕೇ ಬೇಕಲ್ಲ. ಆಯ್ತು ತಗ, ಇನ್ನೇನು ಅವ್ರೇನ್ ಪುಕ್ಷಟೆ ಕೊಟ್ಟಾರ, ದುಡ್ಡು ತಗೊಂಡೆ ಹೋಗ್ಬೇಕ್ ಮತ್ತೆ. ಅಲ್ಲ ನೀನು ತರತತ್ತಿ ಅವಸಿ ಜಾಸ್ತಿ ಇಟ್ಕೊಂಡ್ ಬಂದಿರೋ ಯಾಕೆ ಗೊತ್ತಾ? ಯಾಕೋ ಕಾಣೆ, ಈಗ ನೋಡಿಲ್ಲಿ ಆಗೊಮ್ಮೆ ಈಗೊಮ್ಮೆ ಮಳೆ ಬತ್ತೈತಾ? ಇಷ್ಟು ದಿನ ಮಳೆ ಇಲ್ಲ ಅಂತಿದ್ವಿ, ಈಗ ಒಂದ್ ವಾರ 15 ದಿನದವ ಸುಮಾರಿಗೆ ಮಳೆ ಆಯ್ತೈತೆ. ಹಸಿ ಜಮೀನ ಹಸನ್ ಪಸನ್ ಮಾಡ್ಕೊಂಡು ಏನಾರು ಒಂದಿಷ್ಟು ಕಾಳು ಪಾಳು ಎರ್ಚ್ಕೊಂಡು ಬೆಳೆಯನಂತೆ, ನನಗೂ ಹಸಿ ಬೇಕು, ಹಸಿ ಜಾಸ್ತಿ ಡ್ರಾ ಮಾಡ್ಕ ಬಾ. ಆಯ್ತು ತಗೊಳಪ್ಪ. ಈಗೇನ್ ಎಂತ ಹಸ ಬೇಕು ಅಂತಲವ ನಿಂಗೆ? ಏ ನಾಟಿ ಹಸ ಚೆನ್ನಾಗಿರುತ್ತೆ. ಎಂತ ಹಸ ಅಂದ್ರೆ, ಈಗ ನಿನ್ ಚೆನ್ನಾಗಿ ಹೇಳ್ತೀಯಪ್ಪ, ಎಂತ ಇಂತ ಹಸ ತಗ ಮೀನಕ್ಕ, ಹಿಂಗಿತ್ತದೆ ಈ ರೀತಿ, ಅದರಿಂದ ನೀ ಹಾಲ್ ಕರ್ಕೋಬಹುದು, ಮಾರಾಟ ಮಾಡಬಹುದು, ಸಾಗಾಣಿಕೆಗೂ ತುಂಬಾ ಅನುಕೂಲ ಆಯ್ತದೆ ಅಂದ್ರೆ ಅಣ್ಣ ಇನ್ ಮಾತ್ ಕೇಳ ಅಂತದೇ ತಗತೀನಿ. ಏನಾಗ್ಬಿಟ್ಟೈತೆ ಅಂತ ಅಂದ್ರೆ, ಕಳೆದ ಬಾರ ಹೇಳಿದ್ನಲ್ಲ ಶಂಕರಣ್ಣ, ಯಾವ್ದಾರ ದನಪನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಗೋಬೇಕು ಅಂತ ಲೈಸೆನ್ಸ್ ತಗೋಬೇಕು ಅಂತ, ಲೈಸೆನ್ಸ್ ತಗೊಳ್ಳೋದ್ ಹೆಂಗೆ ಅಂತ ಇವಳಿಗೆ ಕ್ಯೂರಿಯಾಸಿಟಿ ಬಂದ್ಬಿಟ್ಟೈತೆ. ಕ್ಯೂರಿಯಾಸಿಟಿ ಜೊತೆಗೆ ಅವಳಿಗೆ ಯಾವ ಜವಾಬ್ದಾರಿನೂ ಬೇಡ ಬೇಡ, ನಮ್ ಮೇಲೆ ಹಾಕ್ಬಿಡೋದು ಕೈ ತೊಳ್ಕೊಳಕ್ಕೆ ಅವಳಿಗೆ ಯಾಕೆ ಚಿಂತೆ ಅಲ್ವಾ? ಮತ್ತೆ ತಂದಿರಿ ಇಬ್ರಿಬ್ರಿ ಇಟ್ಕೊಂಡು ನಾನ್ ಯಾಕಪ್ಪ ತಲೆ ಕೆಡ್ಸ್ಕೊ? ಯಾಕೆ ಅಂತ ಅಂದ್ರೆ, ದುಡ್ಡಂತೂ ಇದ್ದೇ ಇರ್ತದ ಅವಳ್ತವ. ಏನ್ ಮಾಡ್ತೀವಿ ಅಂತ ಅಂತಾನು ದುಡ್ಡು ತೆಗೆದು ಕೊಡ್ತಾಳೆ ಅಷ್ಟೇ. ನಮಗ್ ಮಾಡಕ್ ಹೆಂಗ್ ಕಷ್ಟ ಅಲ್ವಾ? ಅಲ್ವಾ, ಈಗ ನೋಡ್ ಮೀನಕ್ಕ, ಅದಕ್ಕೆ ನಿನಗೆ ಆಗಾಗ ನಾನು ಒತ್ತಿ ಒತ್ತಿ ಆಗ್ಲಿಂದ ಏನ್ ಹೇಳ್ತಾ ಇದೀನಿ ಅಂದ್ರೆ, ಒಸಿ ಹೆಚ್ಚಿಗೆ ಡ್ರಾ ಮಾಡ್ಕಬಾ, ಒಸಿ ಹೆಚ್ಚಿಗೆ ಡ್ರಾ ಮಾಡ್ಕಪ್ಪ ಅಂತ ಯಾಕೆ ಹೇಳ್ತಿದೀನಿ ಅಂದ್ರೆ, ಅಲ್ಲಿ ಹಸಿಗೆ ಏನ್ ರೇಟ್ ಆಯ್ತದೋ ಗೊತ್ತಿಲ್ಲ. ಆಮೇಲೆ ಈಗ ನೋಡು, ಆಗ್ಲೇ ಕಳೆದ್ಬಾರ್ದಾಗೆ ಹಣೆ ಹೇಳ್ದಂಗೆ, ಈಗ ಅದಕ್ಕೆ ಬೇರೆ ಪರ್ಮಿಷನ್ ತಗಬೇಕು, ಅಲ್ಲಿ ಕಂಪ್ಯೂಟರ್ ಸೆಂಟರ್ಗೆ ಹೋಗ್ಬೇಕು, ಅಲ್ಲ ಅವ್ನು ಎಷ್ಟು ಇಸ್ಕತ್ತಾನೋ, ನಿನ್ ದಾಖಲಾತಿ ಎಲ್ಲ ಕೊಡ್ಬೇಕು, ಫೋಟೋ ಬೇರೆ ತೆಗಿಸ್ಬೇಕು, ಇದಕ್ಕೆ ಹೊಸ ಖರ್ಚಾಯ್ತದೆ ಅಂತ ಕೊಡ್ತಾಳೆ. ತೊಂದ್ರಲ್ಲ ಶಂಕರಣ್ಣ, ಈಗ ಏನು ಅಂತ ಅಂದ್ರೆ, ಮೊದಲು ಡಿಸೈಡ್ ಮಾಡ್ಬೇಕಾಗಿರೋದು ಏನು ಅಂತ ಅಂದ್ರೆ, ಮೀನಕ್ಕ ನೀನು ಈ ಖರಾಬಿಗ್ ತಗತ್ತಿದ್ಯೋ ಇಲ್ಲ ಸುಮ್ನೆ ಸೋಕಿಗೆ ತಗತ್ತಿದ್ಯೋ, ಉಳ್ಮೆ ಮಾಡಕ್ ತಗತ್ತೀಯ, ಉಳ್ಮೆ ಮಾಡಕ್ ತಗತ್ತಿದ್ಯೋ, ಈ ಪೆಡಾವಿಗೆ ಸಾಕಂಡಿರ್ತಾರಲ್ಲ ಸೋಕಿಗೆ, ಅವೇನ್ ಹಾಲ್ ಕೊಡಕ್ಕಲ್ಲ ಎಂತದಿಲ್ಲ, ಮುದ್ದಿನ ನಾಯಿ ಅಂತ ಮುದ್ದಿನ ನಾಯಿ ಅಂತ ಸಂಗ. ಏನಾದ್ರೂ ನಿನ್ನ ಆ ತರದ್ದು ನಿನ್ನ ತಲೆ ಒಳಗೆ ಐತೋ ಐಡಿಯಾ, ಇಲ್ಲ ಏನೋ ಒಂದ್ ಖರಾವಾಗ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ವಿ. ಹೆಂಗೆ ಖರಾವಾಗ್ಲಿ, ಮಜ್ಜಿಗೆ ಮೊಸರು ಎಲ್ಲ ಧಾರಾಳವಾಗಿ ಒಂಚೂರು ಹಸಿ ತಿನ್ನುವ ಅಂತ ಅಲ್ವಾ? ಇನ್ನೊಂದ್ ವಾರ 15 ದಿವಸದಲ್ಲಿ ಖರಾ ಹಾಕಂತದ್ ನೋಡ್ಬೇಕು. ಯಾಕೆ ಬರೀ ನಾಟಿ ಹಸ ಬಾರಿ ಇಷ್ಟ ಪಡ್ತಾಳೆ? ಒಳ್ಳೇದೇ ಬಿಡು. ಯಾಕೆ ಅಂತ ಅಂತಂದ್ರೆ, ಈಗ ಜಾಸ್ತಿ ಹಾಲು ಕೊಡ್ತವೆ ಅಂತ ಅನ್ಕೊಂಡು ಅವೆಲ್ಲ ತಂದ್ಕೊಂಡು ಅವು ನೋಡೋದು ಮಾಡೋದೇ ದೊಡ್ಡ ಸಂಕಟ. ಅದು ನಿಜ. ಅದ್ರಲ್ಲೂ ಈ ಬೇಸಿಗೆ ಅಂತೂ ಬಾರಿ ಅಂತ ಅಂದ್ರೆ ಬಾರಿ ಕಷ್ಟ ಆಯ್ತದೆ. ಬೇಸಿಗೆ ಮುಗಿತ ಬಂತು ಬಿಡು, ಮಳೆ ಬೀಳ್ತೈತೆ, ಆದ್ರೂ ಏನ್ ಹಸಿ ಏನ್ ಬೆಳಗ್ಗೆ ಎದ್ದ ತಕ್ಷಣ 7:30-8 ಗಂಟೆಗೆ ಆಗ್ಲೇ ನತ್ತಿ ಮೇಲೆ ಬಂದಂಗೆ ಹೊಡಿತ 11:30 ಅನ್ನಂಗ್ ಕಾಣಿಸ್ತದೆ. ಏನ್ ಸೆಕೆ ಆಯ್ತದೆ ಮಳೆ ಅಂತ ಕಾಯ್ಕೊಂಡ್ ಕೂತ್ಕೊಂಡ್ರೆ ಮಳೆ ಬರಕ್ಕಿಲ್ಲ. ಬಿಸಿಲು ಹೊಡೆದು ಹೊಡೆದು ಹೊಡೆದು ಹೊಡೆದು ಆಮೇಲೆ ಒಂದ್ 4-5 ಗಂಟೆ ಮೇಲೆ ಸ್ವಲ್ಪ ತಣ್ಣಗನಸ್ತು. ಬೆಳಿಗ್ಗೆ ಹಂಗೆ ಆಯ್ತು ಸಂಕ್ರಣ, ಬಾಗ್ಲು ತೊಳೆಯುವ ಅಂತ ಬಾಗ್ಲು ತೆಗಿತೀನಿ, ನಾನೇ ಲೇಟ್ ಆಗಿದ್ನು, ಟೈಮ್ ಲೇಟ್ ಒಂದ್ ಆಗೈತಲ್ಲಪ್ಪ ಅಂತ ಆಮೇಲೆ ನೋಡ್ತೀನಿ. ಅಯ್ಯೋ, ಆಮೇಲೆ ಇನ್ನೊಂದೇನ್ ವಿಷಯ ಗೊತ್ತಾ ಮೀನಕ್ಕ, ಈಗ ಹಗಲು ಜಾಸ್ತಿ ಇರುಳು ಕಡಿಮೆ, ಹೆಂಗೆಂತಂದ್ರೆ 6:10 6:15 ಬೆಳ್ಕಾಬಿಡ್ತದೆ. ಸಾಯಂಕಾಲ ನೋಡು 6:30-7 ಗಂಟೆ ಆದ್ರೂ ಕತ್ಲಾಕಲ್ಲ ಅಣ್ಣ. ಹಂಗಾಗಿ ಇದು ಏನು ಸಮಯ ಐತೆ, ಇದು ಹಗಲು ಜಾಸ್ತಿ, ಹಂಗಾಗಿ ಹೋಗಿ ನಿಂಗೆ ಅನ್ಸಿರ್ಬೇಕು ಹಂಗೆ. ನೋಡು ಇದು ಹೆಂಗೆ ಅಂತ ಅಂದ್ರೆ ಶಂಕರಣ್ಣ, ಪ್ರಕೃತಿ ನಮ್ಗೆಲ್ಲ ಒಂಥರ ಕೊಟ್ರ ಅಂತ ವರ ಅಂತ ಅನ್ಸ್ತದೆ. ನೋಡಪ್ಪ ನೀನು ಈಗ ಒಂದು 10:30-11 ಗಂಟೆ ಮೇಲೆ ಕೆಲಸ ಮಾಡಕ್ ಆಗಲ್ಲ, ಅದು ನಿಜ. ನೀನ್ ಇಲ್ಲಕ್ಕಾಕಲ್ಲ, ಬಿಸಿಲು ಮಾಡ್ತೀನಿ ಅಲ್ವಾ. ಈಗ ಅದೇ ಈಗ 6:00-6:30 ಬೆಳ್ಕಾಬಿಡ್ತದೆ, ಏನ್ ಒಳ್ಳೆ ಹಗಲು ಬೆಳಕಿರ್ತದೆ. ನೀನ್ ಇನ್ನು 6:00 ಕೆಲಸ ಶುರು ಮಾಡ್ಕೋಬಹುದು, 5:00-5:30 ಎದ್ದು ನಮ್ಮ ಕೆಲಸಗಳೇನಿರ್ತಾವ ಮುಗಿಸ್ಕೊಂಡು. ಈಗ ಈಗ ನೋಡಪ್ಪ, ಈಗೆಲ್ಲ ಅಲ್ಲಿ ಇಲ್ಲಿ ಉಳ್ಮೆ ಗಿಳಿಮೆ ಮಾಡ್ತಾಯಿದ್ದೇವೆ, ಮಳೆ ಬಿದ್ದಿರೋದ್ರಿಂದ ಈ ನಮ್ಮ ಬದ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಆ ಕಳೆ ಪಳೆ ಇದ್ರೆ ತೆಗೆದಾಕಂತದ್ದು. ಆಮೇಲೆ ಈ ತೋಟದಲ್ಲಿ ನೋಡು ಭಾರಿ ಸಮಸ್ಯೆ. ಈ ತೋಟದಲ್ಲಿ ನೋಡು ಬೇಸಿಗೆಲ್ಲಿ ನಾವೇನಂತೀವಿ, ಬಿಸಿಲಿರುವಾಗ ಈ ನೀರಿಲ್ಲ ನೀರಿಲ್ಲ ನೀರಿಲ್ಲ ಒಡಗೋಯ್ತಾವೆ ಗಿಡ ಎಲ್ಲ ಅಂತ ನಾವಂತೀವಿ. ಒಂದ್ ಮಳೆ 2 ಮಳೆ ಬಿದ್ದ್ಬಿಟ್ರೆ ಶಂಕರಣ್ಣ, ಹುಟ್ಟದೆ ಹುಟ್ಟದೆ ಕಳೆ ಚುಟ್ಟಕ್ಕಲ್ಲಿ ನೋಡಪ್ಪ ಆಯ್ತಾ. ಈಗ ನೋಡು, ಈಗ ಬೆಂಗು ನೀನ್ ಬೇಗ ಬೆಳಕಾಯ್ತದೆ ಅಂತ ಅರ್ಥ ಅಂದಲ್ಲ, ಬೆಳಕಾದಾಗ ಹೋಗ್ಬಿಟ್ಟು ಈ ಸಡನ್ದಲ್ಲಿ ಇರುವಾಗಲೇ ಕಿತ್ಬಿಡೋದು ಕಳೆ, ಕೈಗೆ ಯಾವ ಸಿಗ್ತವೋ ಕಿತ್ಬಿಡೋದು. ಹಿಂಗ್ ಕಿತ್ಬಿಟ್ರೆ ಇನ್ನೊಂದ್ 15-20 ದಿವಸ ತೊತ್ತಿಗೆ ಅವು ಬೆಳೆದ ಹೆಮ್ಮರ ಆಗ್ಬಿಡ್ತವೆ. ಕೀಳ್ದಾರೆ ಬಿಟ್ರೆ ಅದಕ್ಕೆ ದಪ್ಪ ದಪ್ಪ ಗಿರೋವೆಲ್ಲ ಕಿತ್ಕೊಂಡ್ಬಿಡ್ಬೇಕು ಕೈನಲ್ಲಿ. ಆಮೇಲೆ ಸಣ್ಣಗಿರೋದ್ನವೆ ಈ ಮಿಷಿನ್ ಎಲ್ಲ ಬಂದವಲ್ಲಪ್ಪ, ಈಗ ಬ್ರಷ್ ಕಟ್ರ ಅವು ಇವು ಬಂದವಲ್ಲ, ತಗೊಂಡ್ ಹೊಡೆದ್ಬಿಟ್ಟ ಅಂತ ಅಂದ್ರೆ ಅದು ಕರ್ಗಕ್ಕೆ ಬಾರಿ ಈಸಿ ಆಯ್ತದೆ. ಈ ಸ್ವಲ್ಪ ಬಲ್ತ್ ಬಿಟ್ರೆ ಕಳೆ ಗಿಡಗಳು ಈ ನಾರ್ ನಾರ್ ನಂಗ ಆಗ್ಬಿಡ್ತಲ್ಲಪ್ಪ, ಬೇಗ ಕರಗದಿಲ್ಲ. ಇವಾದ್ರೆ ಇನ್ನು ಎಳೆವಿರ್ತಾವಲ್ಲ ಬೇಗ ಕರಗ್ಬಿಡ್ತವೆ. ಆಮೇಲೆ ಈಗ ನೋಡಿ, ಚಿಕ್ಕದ್ರಲ್ಲೇ ಕಳೆ ತೆಗಿಯೋದ್ರಿಂದ ಅದು ಮುಂದಕ್ಕೆ ದೊಡ್ಡದಾಗದ್ ತಪ್ಪುತ್ತದೆ, ಮುಂದೆ ಮತ್ತೆ ತೆಗೆಯೋದು ತಪ್ಪುತ್ತದೆ. ಈಗ ಒಂದು ತಿಂಗಳಗಟ್ಲೆ ಬಿಟ್ಕೊಂಡು ಆಮೇಲೆ ತೋಟ ಎಲ್ಲ ಕಾಡಾಯ್ತು ಕಾಡಾಯ್ತು ಅನ್ನೋದಕ್ಕೆ ಪರದಾಡೋದಕ್ಕೆ ಹೊಡ್ಕೊಬಿಟ್ರೆ ಬಾರಿ ಒಂದು ಅನುಕೂಲ ಆಯ್ತದ ನೋಡಪ್ಪ. ಈಗ ನೋಡ್ ಮೀನಕ್ಕ, ನಾನಾಗ್ಲೇ ಹೇಳ್ದೀಗ ಹಗಲು ಜಾಸ್ತಿ ಅಂತವ, ಈಗಾಗ್ಲೇ ನೋಡು ಒಂದು 4-5 ಸಲನೇ ಮಳೆ ಆಗೈತೆ, ಚೆನ್ನಾಗಿ ಹದ ಆಗೈತೆ. ಮತ್ತೆ ಕಳೆನ ಕಿತ್ತರೆ ಪಟ್ಟನ್ ಕೈ ಬರ್ತದೆ, ಮಳೆ ಶ್ರಮ ಹಾಕೋದೇನ್ ಬೇಕಾಗದಿಲ್ಲ. ಬೇರ್ ಬಿಟ್ರಕ್ಕಲ್ಲ ಮೇಲೆ ಇರ್ತವೆ ಬೆಳಗಿನ ಜಾವ ವಾಕು ಪಾಕು ಅಂತ ಅಲ್ಲಿ ಇಲ್ಲಿ ಸುತ್ತ ಬದ್ಲು ಹಣೆ ಹೇಳ್ದಂಗೆ ಒತ್ತರೆ ಎದ್ದು ಅಲ್ಲಿ ಹೋದ್ರೆ ಸಾಯಂಕಾಲ 7 ಗಂಟೆವರೆಗೂ ಬೆಳಿಗ್ಗೆ ಇರ್ತದೆ ಚೆನ್ನಾಗಿ ಬೆಳಗ್ತದಲ್ಲ. ಈಗ ಸ್ವಲ್ಪ ಸಂಪತ್ತು ಆದ್ಮೇಲೆ 5-5:30 ಮೇಲೆ ಒಂದ್ ಗಂಟೆ ಅಲ್ವಾ, ಏನಾದ್ರು ಕೆಲಸಗಳು ಇರ್ತಾವ ಮಾಡ್ಕೊಬಿಟ್ರೆ ನಮಗೆ ಮುಂದ್ಕೆ ಈಸಿ ಆಯ್ತವೆ ಅಂತ ಹೇಳ್ಬಿಟ್ಟು ಶಂಕರಣ್ಣ. ಅದು ನಿಜ, ಅದು ನಿಜ. ಆಮೇಲೆ ಅಣ್ಣ, ಈಗ ನೋಡು, ಈಗ ಒಳ್ಳೆ ಮಳೆ ಆಯ್ತು, ಒಳ್ಳೆ ಹದಾಗೈತೆ ಅಂದ್ರೆ ಮಳೆ ಇನ್ನು ಹಿಡ್ದಿಲ್ಲ ತಗ, ಆದ್ರೂ ನಮ್ಗೆ ಭೂಮಿ ಹಸನ ಮಾಡ್ಕೊಳಕ್ಕೆ ಒಳ್ಳೆ ಟೈಮ್. ಈಗ ಜೊತೆಗೆ ಈ ಗದ್ದೆ ಪದಗೆಲ್ಲ ಆದ್ರೆ ಈ ಕಾಳು ಪಾಳು ಚೆಲ್ಕೊಂಡು ಹೊಸ ಗೊಬ್ಬರ ಪಗ್ರ ಮಾಡ್ಕೋಬಹುದು. ಆಮೇಲೆ ಈಗ ಇನ್ನೇನ್ ಅತ್ಲಾಗಿ ಇಂದು ಜೂನು ಜುಲೈ ಇಲ್ಲಿ ರಾಗಿ ಹಾಕೊಳ್ಳೋದ್ರ ಬದಲು ಈ ತಿಂಗಳು ಕೊನೆದಾಗೆ ಹೊಸ ರಾಗಿ ಚೆಲ್ಕೊಳ್ಳೋಣ ಅಂತ ಅನ್ಕಂದೆ. ಚೆಲ್ಲಬೇಕಲ್ಲ ಶಂಕರಣ್ಣ, ರಾಗಿ ಬೆಳ್ಕಬೇಕು ಅನ್ನೋ ಅಂತರು ಈ ಮೊದ್ಲೆಲ್ಲ ಬರ್ಡಿ ಮಳೆಗೆ ಒಗ್ಗ ಹಾಕೋರು ಹಾಕೋರು. ಹೌದು, ಈಗ ಮಳೆ ನಕ್ಷತ್ರ ಯಾವಾಗ್ಲೇ ಗೊತ್ತಾಕಲ್ವಲ್ಲ ನಮ್ಗೆ, ಇದು ಹಂಗೆ ಆಗ್ಬಿಟ್ಟೈತೆ ಪರಿಸ್ಥಿತಿ. ಯಾವಾಗ ಮಳೆ ಬರ್ತದೆ, ಯಾವ ಮಳೆ ಬತ್ತು, ಯಾವ ಮಳೆ ನಿಂತ್ಕೋತಾರದೇ ಗೊತ್ತಾಗಲ್ಲ. ಆಮೇಲೆ ಸಲ್ದಿದ್ದಕ್ಕೆ ನೀನು ಒಗ್ಗ ಅಂದಾಗ ಹೊಸಿ ಜಪ್ತಿ ಬಂತು, ಈಗ ಕಿತ್ತು ನಾಟಿ ಮಾಡೋದೆಲ್ಲ ಕಡಿಮೆ ಆಗ್ಬಿಡ್ತು ಅಣ್ಣ. ಕಡಿಮೆ ಆಯ್ತು, ಆಮೇಲೆ ಜನ ಜಾಸ್ತಿ ಬೇಕು, ಎಲ್ಲ ಬಿತ್ಕೋತಾರೆ, ಗುಣಿರಾಗಿ ಮಾಡ್ತಾರೆ. ಗುಣಿರಾಗಿ ನರ ಮಾಡಬಹುದು, ಬಿತ್ತಕಾರ ಬಿತ್ಬಹುದು, ಬಿತ್ತನೆ ಮಾಡೋದು ಇವೆಲ್ಲವ ಸ್ವಲ್ಪ ಇಳುವರಿ ಕಡಿಮೆ ಆಗ್ತದೆ. ಆದ್ರೆ ಈಗ ರೈತರು ಕಷ್ಟಪಡ್ತಿರೋದು ನೋಡಿದ್ರೆ ಯಾಕೆ ಅಂತ ಅಂದ್ರೆ, ಒಂದು ಜನ ಸಿಗಕ್ಕಿಲ್ಲ, ಸಿಕ್ಕ್ರುವೆ ಏನ್ ಎಷ್ಟು ಸಂಬಳ ಅಂತೀಯ ಅಂದ್ರೆ, ಅವ್ರು ಕೇಳ ಕೂಲಿಯ ಕೊಟ್ಟು ಸಹಿ ಅನ್ಸ್ಕೊಳಕ್ಕಾಗಲ್ಲ. ಅಂದ್ರೆ ಯಾಕೆ ಹಂಗಾಯ್ತದೆ ಅಂತಂದ್ರೆ, ಈಗ ನಾವೇನಲ್ಲಿ 10-20 ಎಕರೆ ಏನು ಮಾಡಕ್ಕಲ್ಲ, ಅಷ್ಟಕ್ಕೆಲ್ಲ ಮಾಡಿಸಿದ್ರೆ ಒಂದ್ ಒಳ್ಳೆ ಇಳುವರಿ ಬರ್ತದೆ, ನಮ್ಗೂ ಲಾಭಾಂಶ ಆಯ್ತದೆ, ಕೊಡನ ಅನ್ಬಹುದು. ಆದ್ರೆ ಇಲ್ಲಿ ಮಾಡದೆ 1-2 ಎಕರೆಗೆ ಜನ ಜಾಸ್ತಿ ಬೇಕಾಯ್ತದೆ ಒಂದೇ ಸಲ, ಯಾಕಂದ್ರೆ ಬೆರಗ್ ನೋಡಿ ಬಿತ್ತನೆ ಮಾಡು ಅಂತ ಹೇಳ್ತಾರೆ, ಆ ಟೈಮ್ನಾಗೆ ಮಾಡ್ಕೋಬೇಕು, ಇಲ್ಲಂತಂದ್ರೆ ನಮ್ಗೆ ಕೈ ಹತ್ತಕ್ಕಲ್ಲ. ಈಗ ನಮಗೆ ಒಳ್ಳೆ ಬೆರಗಿದ್ದ ಟೈಮಲ್ಲಿ ಜನ ಸಿಗಕ್ಕಲ್ಲ ಅಂತ ಅನ್ಬಿಟ್ಟು ಈಗ ಡಿಮ್ಯಾಂಡ್ ಮಾಡ್ಕೊಂಡು ಕೇಳ್ತಾರೆ, ಈಗ ಏನು ಮಾಡಕ್ಕಾಗಿಲ್ಲ. ಆಮೇಲೆ ಈಗ ಚೆಲ್ಕೆ ರಾಗಿನೂ ಬಹಳ ಹುಸಿ ಅಂತಿದ್ದೆ ಈಗ ಬಂತು. ಅಂದ್ರೆ ಈಗ ವೈಜ್ಞಾನಿಕವಾಗಿ ಕೃಷಿ ವಿಜ್ಞಾನಿಗಳು ಇವರೆಲ್ಲ ಸಂಶೋಧನೆ ಮಾಡೋರಲ್ಲ, ಅವ್ರು ಹೇಳೋದೇನು ಅಂತ ಅಂದ್ರೆ, ಒಂದ್ ಕಡೆ ಒಗ್ಗ ಹೊಯ್ಕೊಂಡು ತಗೊಂಡೋಗ್ಬಿಟ್ಟು ಕಿತ್ತು ನಾಟಿ ಮಾಡೋದಲ್ಲ, ಅದು ಒಳ್ಳೇದು ಅಂತ ಹೇಳ್ತಾರೆ. ಅಂದ್ರೆ ಇಳುವರಿ ದೃಷ್ಟಿಯಿಂದ, ಇಳುವರಿ ದೃಷ್ಟಿಯಿಂದ ಬಾರಿ ಒಳ್ಳೇದು, ಚೆನ್ನಾಗಿ ಇಳುವರಿ ಬರ್ತದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಈಗ ಎಲ್ಲಿ ಒಗ್ಗು ಯಾರು ಇಲ್ಲ, ನಾಟಿ ಮಾಡೋರು ಇಲ್ಲ. ಆಮೇಲೆ ಇತ್ತೀಚೆಗೆ ಏನಾಗ್ಬಿಡ್ತಂತಂದ್ರೆ, ಈ ಒಗ್ಗು ದಿಸೆ ಬಂದಾಗ ನಮ್ಮನೆ ಹೆಂಗಸರುಗಳಿಗೆ ಈಗ ಎಷ್ಟಿನ ಕೈ ಸಸಿ ಬರ್ತದೆ, ಎಷ್ಟಿನ ಕಿತ್ತು ನೆಡಬೇಕು ಅನ್ನೋದೇ ಓಸಿ ಮರ್ತ್ಕೊಂಡ್ಬಿಟ್ಟವ್ರೆ. ಹಂಗಾಗಿ ಈಗ ಚಂದ ಅಂತೀಯ ಇಲ್ಲ, ಈಗ ಹಣೆ ಹೇಳ್ದಂಗೆ ನಾವು ಒಗ್ಗ ಹುಯ್ಕಂದೆ ಕಿತ್ತು ನಾಟಿ ಮಾಡ್ದೈತಲ್ಲ, ಆಮೇಲೆ ತೆಂಡೆ ಎಂತ ಚಂದ ಹೊಡಿತವೆ ಅಂತಂತೀಯ ಮೀನಕ, ಒಳ್ಳೆ ಸದೃಢವಾಗಿ ಬರ್ತವೆ. ಇದು ಚೆಲ್ಕೆದೈತಲ್ಲ, ಮೇಲ್ ಮೇಲ್ ಮೇಲ್ ಬಿದ್ದಿರ್ತದ, ಒಂದೆರಡು ಮಳೆ ಆಯ್ತು ಅಥವಾ ಜೋರ ಗಾಳಿ ಬಿಸಿದ್ರೆ ಮಂಕಂದೆ ಬಿಟ್ಬಿಡ್ತವೆ. ಹಂಗಾಗಿ ನಾವೇನು ಊರ್ ಬಿಟ್ಟಿವಿ ಸಸಿಯ ಬಹಳ ಬಲಿಷ್ಠವಾಗಿ ಬರ್ತವೆ, ಮತ್ತೆ ತೆಂಡೆ ಚೆನ್ನಾಗಿ ಹೊಡಿತದೆ, ಹಣೆ ಹೇಳ್ದಂಗೆ ಒಳ್ಳೆ ಇಳುವರಿನೂ ಬರ್ತದೆ. ಅದಕ್ಕೆ ಅದನ್ನ ಸಂಶೋಧನೆ ಮಾಡ್ಕೊಂಡು ನಮ್ಮ ವಿಜ್ಞಾನಿಗಳು ತಿಳಿದವರು ಅದನ್ನೇ ಹೇಳೋದು. ಈಗ ಏನ್ ಮಾಡೋದು ಅಂದ್ರೆ ಶಂಕರಣ್ಣ, ಈಗ ಇಂಥದ್ದೇ ಮಾಡಿ ಅಂತದ್ದೇ ಮಾಡಿ ಅಂತ ಹೇಳ್ತಾರ ಅವರು. ಆಯ್ತಾ, ಅವ್ರೇನ್ ಬಂದ್ ಮಾಡ್ಕೊಡಕ್ಲ, ಮಾಡೋರ್ ನಾವೇ. ನಮ್ ಅನುಕೂಲ ಹೆಂಗೈತು, ಜನ ಜಾಸ್ತಿ ಇದ್ರ ಜನ ಇಲ್ವಾ, ನೀನ್ ಹೇಳ ಚಿಲ್ಕರಾಗಿ ಮಾಡ್ಕೊಳ್ಳೋದು, ಇಲ್ಲ ಬಿತ್ತದು, ಬಿತ್ಬಿಟ್ಟು ಒಂದ್ ಎರಡು ಅರ್ಥ ಹೊಡೆಯೋದು, ಒಂದಷ್ಟು ಬರ್ಲಿ ಬಿಡು ಅಲ್ವಾ, ಏನ್ ಮಾಡಕೈತದೆ ಅಲ್ವಾ. ಈ ತರ ಮಾಡ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು, ಆಮೇಲೆ ಇವ್ರಿಗೆ ಈಗ ಈಗ ಈ ಸಂತಿಗೆ ಹೋಗೋದು ಏನ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಸಂತಿ ಇತ್ಲೂ ನಾನು ಅವತ್ತು ಹೇಳಿದ್ದೆ ನೋಡು, ಸಂತಿಗೆ ಹೋದ್ರೆ ಅವ್ ಎಲ್ಲಿಂದ ತಂದಿರ್ತಾರೆ ಗೊತ್ತಾಗೋದಿಲ್ಲ, ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ ಕಡೆ ಗೊತ್ತಿರ್ತಾವ, ನನಗೆ ನಾಲ್ಕಾರು ಜನ ಗೊತ್ತು, ನಿನಗೆ ನಾಲ್ಕಾರು ಜನ ಗೊತ್ತಿರೋ ಕಡೆ ಒಳ್ಳೆ ಹಾಲ್ ಕೊಡ ಅಂತ, ಒದಿಬಾರ್ದು ಮಾಡಬಾರ್ದು, ಆಮೇಲೆ ಮಲಗೋದು ಮಾಡೋದು ಇವತ್ತು ಮಾಡಬಾರ್ದು ಅಂತ ನೋಡ್ಬಿಟ್ಟು ಕೊಡ್ಸೋದು ಒಳ್ಳೇದು ಅಂತ ನಾನು ಅನ್ಕೋತೀನಿ. ಈಗ ಒಂದು ಏನ್ ಗೊತ್ತ ಮೀನಕ್ಕ, ಈಗ ತಿಳಿದವ್ರ ಕಡೆ ತಂದ್ಕೊಳ್ಳೋಣ, ಯಾಕೆಂತಂದ್ರೆ ಸೌಮ್ಯ ಸ್ವಭಾವದಂತವ ತನ್ಕಂದ್ರೆ ಈಗ ಇಂಥವ್ರೇ ಆಗ್ಬೇಕು, ಅದ್ರ ಹತ್ರ ಹಾಲ್ ಕರಿಯಕ್ಕೆ ಮೇಯ್ಸಕ್ಕೆ ಅಂತ ಇರಕ್ಕಲ್ಲ. ಯಾರ್ ಬೇಕಾದ್ರೂ ಮನೇಲಿ ನೀನಾರು ಸರಿ, ನಿನ್ ಮಕ್ಕಳಾರು ಸರಿ, ನಿನ್ ಗಂಡಾರು ಸರಿ, ಯಾರ್ ಬೇಕಾದ್ರೂ ಮೇಯಿಸಬಹುದು, ಯಾರ್ ಬೇಕಾದ್ರೂ ಹಾಲ್ ಕರಿಬಹುದು. ಈಗ ಆಮೇಲೆ ಹಣೆ ಹೇಳ್ದಂಗೆ ಈಗ ನಾವ್ ಏನ್ ಮಾಡೋದ್ ಗೊತ್ತಾ, ಇನ್ನೊಂದು 15 ದಿನದಲ್ಲಿ ಕರ ಹಾಕಂತ ನೋಡ್ ತನ್ಕಂದ್ರೆ, ಆಮೇಲೆ ಗೊತ್ತಿರೋ ಮನೇಲಿ ಯಾಕೆ ತರಬೇಕು ಗೊತ್ತಾ, ಅವರು ಒಂದು ಒಪ್ಪತ್ತಿಗೆ ಎಷ್ಟು ಹಾಲು ಕರೆದಿದ್ರು, ಸಾಯಂಕಾಲಕ್ಕೆ ಎಷ್ಟು ಗೊತ್ತಾಯ್ತದೆ. ಇದನ್ನ ಒಸಿ ತಿಳ್ಕಂದ್ರೆ ಈಗ ನಾವು ತರ ತತ್ತಿವಿ, ದುಡ್ಡು ಕೊಡೋದು ಕೊಡ್ತೀವಿ, ತಂದ ಮಾಲು ನಮ್ಮ ಹತ್ರ ಚೆನ್ನಾಗಿರ್ಬೇಕಲ್ವ ನಾವ. ಸೊ ಹಂಗಾಗಿ ನಾನು ಹೇಳೋದು ಅಣೆ ಹೇಳ್ದಂಗೆ ಈಗ ಗೊತ್ತು ಗುರಿ ಇರೋ ಜಾಗದಲ್ಲೇ ತಂದ್ಕೊಳ್ಳೋಣ, ನೋಡೋಣ. ನೀರು ವಿಚಾರ ಮಾಡದಂತೆ ಅಣೆಯ, ಒಸಿ ಚೆನ್ನಾಗಿರೋದ್ ತಂದ್ಕೊಟ್ರೆ ನಿಮ್ಮಿಬ್ರು ಮನೆಗೂ ಒಸಿ ಜಾಸ್ತಿ ಹಾಲು ಕೊಡ್ಬೋದಪ್ಪ ನಾನು ಅಲ್ವಾ. ಮತ್ತೆ ಮೊಸರು ನಾನು ಕೊಡ್ತಾಳೆ ಅದು ಇದೆಯ. ಆಮೇಲೆ ಈ ಬೇಸ್ಕರೆ ಅಲ್ಲವ, ಒಂಚೂರು ಹೇಳಬೇಕು ಅಂತ ಅನ್ಕೊಂಡಿದ್ದೆ, ಒಂಚೂರು ಸ್ವಲ್ಪ ಜಾಸ್ತಿ ನಿಗಾ ಮಾಡ್ಬೇಕು. ಯಾಕೆಂತ ಅಂದ್ರೆ ಈ ವರ್ಷದಿಂದ ವರ್ಷಕ್ಕೆ ಬಿಸಿಲು ಜಾಸ್ತಿ ಆಯ್ತಿತ್ತು. ಅಯ್ಯೋ ಬಿಸಿಲ, ಉಷ್ಣಾಂಶ ಏನ್ ಸಿಕ್ಕಾಪಟ್ಟೆ ಜಾಸ್ತಿ. ಈಗ ನೀ ಕಣಂಗಯ್ಯ, ಈ ಹಾಸನ ಭಾಗದಲ್ಲಿ 30 ಅಂದ್ರೆ ಹೆಚ್ಚಾಗಿತ್ತು, ಒಂಥರ ಊಟಿ ಇದ್ದಂಗೆ ಏನವ್ರು ಹಾಸನ ವಾತಾವರಣ. ಈಗ ನೋಡು 35, 36, 37 ಹೋಯ್ತೈತೆ ಅಂತಂದ್ರೆ, ನಮ್ಗೆ 10:30-11 ಹೊರಗಡೆ ನಿಂತ್ಕೊಂಡು ಆ ಬಿಸಿಲು ದಗೆಯ ತಡೆಯಕ್ಕಾಗಲ್ಲ, ನಮ್ ಜಾನುವಾರುಗಳು ತಡೆದವ ತಡೆಯಕ್ಕಲ್ಲ. ಒಂದಷ್ಟು ನಿಗಾ ಮಾಡ್ಲೇಬೇಕು, ನಿರ್ವಹಣೆ ಅಂತ ಹೇಳ್ಬಿಟ್ಟು ಕರೀತಾರೆ ವೈಜ್ಞಾನಿಕವಾಗಿ. ಯಾಕೆ ಅಂತ ಅಂತಂದ್ರೆ, ಈಗ ನಾವು ದನ ಆಗ್ಬೋದು, ಕುರಿ ಆಗ್ಬೋದು, ಕೋಳಿ ಆಗ್ಬೋದು, ಸಾಕದ ಯಾಕೆ ಅಂತ ಅಂದ್ರೆ ಹಾಲು ಮಾಂಸ ಮೊಟ್ಟೆ ಉತ್ಪಾದನೆ ಮಾಡಕ್ಕೋಸ್ಕರ ನಾವು ಸಾಕುವಂತದ್ದು. ಆಯ್ತಾ, ಇದ್ರಲ್ಲಿ ಇಳುವರಿ ಕಡಿಮೆ ಆಗ್ಬಾರ್ದು ನೋಡು. ಕಡಿಮೆ ಆಯ್ತು ಅಂತ ಅಂತಂದ್ರೆ ನಮಗೆ ನಷ್ಟ ಆಯ್ತದೆ, ಆರ್ಥಿಕವಾಗಿ ನಷ್ಟ ಆಯ್ತದೆ. ಅದಕ್ಕೋಸ್ಕರ ಈ ಬೇಸಿಗೆಯಲ್ಲಿ ನಮ್ಮ ದನಕರುಗಳು ಏನಿರ್ತಾವ ಒಂದಿಷ್ಟು ನಿರ್ವಹಣೆ ಮಾಡುವಂತದ್ದು ಬಾರಿ ಒಳ್ಳೇದು. ಯಾಕೆ ಅಂತ ಅಂದ್ರೆ ಅದರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಬೆಳವಣಿಗೆ. ಈಗಾಗಲೇ ನಾನು ಹೇಳದಂಗೆ ಉತ್ಪಾದನೆ ಮೇಲೆ ಇದ್ರ ಮೇಲೆಲ್ಲ ಸ್ವಲ್ಪ ವ್ಯತಿರಿಕ್ತವಾಗಿ ಪರಿಣಾಮ ಬೀರೋದ್ರಿಂದ ಸ್ವಲ್ಪ ನಿಗದಿಂದ ವಹಿಸ್ಕೋಬೇಕು ಅಂತ. ಈಗ ನೀರು ನಡಿ ಚೆನ್ನಾಗಿ ಕೊಡಬೇಕು, ನೆರಳಿರೋ ತರ ಕಾಪಾಡ್ಕೋಬೇಕು, ಸಾಧ್ಯವಾದಷ್ಟು ನಾವು ಬಿಸಿಲಲ್ಲಿ ಕಟ್ಟದನ್ನ ಬಿಟ್ಬಿಡ್ಬೇಕು. ಇದು ಏನ್ ಗೊತ್ತಾ, ಇಲ್ಲ ಒಂದ್ ಕಂಬ ಐತೆ, ಇಲ್ಲ ಒಂದು ಗೂಟ ಹಾಕಿದೀನಿ ಅಂತ ಅನ್ಬಿಟ್ಟು ನೀನ್ ಸುಮ್ನೆ ಕಟ್ಬಿಟ್ಟು ನಿನ್ ಪಡೆ ನೀನ್ ಹೋಗ್ಬಿಟ್ರೆ, ಆಮೇಲೆ ಇನ್ನೊಂದೇನ್ ಗೊತ್ತಾ, ಒಸಿ ಬಾಯಾರಿಕೆ ಆಯ್ತದ ನಮ್ಗೆ. ಅದಕ್ಕೆ ನಾವು ನೀರು ನೆಡೆ ಹಿಡ್ದನೆ 2-3 ನೀರ್ ಕೊಡ್ಲಿಲ್ಲ ಅಂತಂದ್ರೆ ಏನಾಯ್ತದ ನೋಡು. ಬೇಲಿ ಸುತ್ತಲೂ ಒಂದಷ್ಟು ಮರಗಳು ಈಗೆಲ್ಲ ಬೆಳ್ಕೊಂಡಿದೀವಲ್ಲ ಈ ಹಣೆಯ ಹೇಳಿ ಹೇಳಿ ನೋಡು, ನಮ್ ಬೇಲಿ ಮಗ್ಲಲ್ಲಿ ಎಷ್ಟ್ ಚಂದಕ್ಕೆ ನೆರಳು ಬಂದಾಯ್ತದೆ. ಅಲ್ಲಿ ಬಿಟ್ಬಿಟ್ರೆ ಹೇಳ್ದಂಗ ತಣ್ಣಗ್ ಮಲ್ಕತ್ತವಪ್ಪ. ಬೇಕಾದಾಗ ಒಂದಷ್ಟು ಹಿಂಡಿ ಹಸಿದು ಏನೇನ್ ನಾವು ಜೋಳ ಪಾಳ ಅವೆಲ್ಲ ಕಡ್ಡಿ ಎಲ್ಲ ಕೊಟ್ಟು ಅವು ಪುಷ್ಟಿ ಬರಂಗು ಮಾಡ್ಕೋಬಹುದು. ಅಲ್ಲಿ ನೋಡು ಬೇಸಿಗೆ ಸಂದರ್ಭದಲ್ಲಿ ನೀನ್ ಹೇಳಿದಂಗೆ ಪುಷ್ಟಿ ಅಂದಾಗ ನೆನಪಾಯ್ತು, ಒಳ್ಳೆ ಪೌಷ್ಟಿಕಾಂಶ ಇರೋ ಆಹಾರಗಳ ಕೊಡಬೇಕು. ಯಾಕೆಂದ್ರೆ ದಣ್ದೋಗಿರ್ತಾವ, ಸುಸ್ತಾಗೋಗಿರ್ತವೆ, ಅವಕ್ಕೋಸ್ಕರ ಪೋಷಕಾಂಶ ಇರೋ ಆಹಾರಗಳನ್ನ ಕೊಟ್ರೆ ಬಹಳ ಒಳ್ಳೇದು. ಈಗ ನೋಡವ, ಹಸಿರು ಮೇವು ನಿನ್ಗೇನೋ ನೀರ್ ಐತೆ ಬೆಳ್ಕತಿಯ, ನಾನೇನ್ ಮಾಡೋಣ ಅಲ್ವಾ. ಹಂಗಾಗಿ ಇಲ್ಲಿ ಸ್ವಲ್ಪ ಸಮತೋಲಿತ ಆಹಾರ ಅಂತಾರಲ್ಲ, ಎಲ್ಲಾ ತರದ್ದು ಮಿಕ್ಸ್ ಮಾಡಿ ಕೊಡಬೇಕು ಅಂತಾರಲ್ಲ, ಅಂತ ಆಹಾರವ ಕೊಟ್ರೆ ನಮ್ ಜಾನುವಾರುಗಳು ನೆಕ್ಸ್ಟ್ ಏನು ನಾವು ಮುಂಗಾರಲ್ಲಿ ಉಳುಮೆ ಮಾಡಕಾರು ಬಳಸ್ಕೋಬಹುದು, ಒಳ್ಳೆ ಹಾಲ್ನಾರು ಕರಿಬಹುದು. ನೀನ್ ಹೇಳ್ದಂಗೆ ಮಜ್ಜಿಗೆ ಮೊಸರು ಮಾಡ್ಕೊಂಡು, ಹೆಪ್ಕಿಪ್ ಹಾಕೊಂಡು, ಬೆಣ್ಣೆ ಗಿಣ್ಣ ಕಟ್ಕೊಂಡು, ತುಪ್ಪ ಮಾಡ್ಕೊಂಡು, ಮನೆ ಮಕ್ಕಳೆಲ್ಲ ಸಮೃದ್ಧವಾಗಿರ್ಬೋದು ನೋಡವ. ಸಂಕ್ರಣ, ನಾನು ಸಣ್ಣವಳಿದ್ದಾಗ ಅಜ್ಜಿ ಮನೆಗೆ ಹೋಯ್ತಿದ್ನಲ್ಲ, ಅಯ್ಯೋ ನಮ್ಮ ಅಜ್ಜಿ ಉಳ್ಳಿಕಟ್ಟು ಚೆನ್ನಾಗಿ ಹಾಕೊಳು ಇಷ್ಟಿಷ್ಟು, ಅಯ್ಯೋ ಆ ಕಡೆ ಮನೆ ಈ ಕಡೆ ಮನೆಯವರೆಲ್ಲ ಉಳ್ಳಿ ಬೇಯಿಸೋರೆ ಅಂದ್ರೆ ಪಾತ್ರೆ ತಗೊಂಡ್ಬಂದ್ ಸರ್ತಿ, ಅಷ್ಟ್ ಚೆನ್ನಾಗಿ ಉಳ್ಳಿ ಬೇಯಿಸಿದ್ದು ಹದವಾಗಿ ತುಂಬಾ ಬೇಯಿಸಿದಾಗ ಆ ಸಾರೇ ಚಂದ ಬಿಡು. ಈ ಕಡೆ ದನಕರುಗಳಿಗೂ ಆಯ್ತು, ನಾವು ಒಳ್ಳೆ ಚೆನ್ನಾಗಿ ಉಳ್ಳಿ ಕಟ್ ತಿಂತಿದ್ವಿ ಬೆಣ್ಣೆ ಹಾಕೊಂಡು. ಹಂಗಾಗಿ ಎಷ್ಟು ಸಮೃದ್ಧವಾಗಿದೆಯಾ, ಕೆಂಪ್ ಕೆಂಪ್ಗೆ ಅಂತ ಉಳ್ಳಿ ಕಾಳು ತಿಂದ ತಿಂದು. ಈಗ ನೋಡು ನಾನು ಅದನ್ನೇ ಹೇಳಕ್ ಬಂದೆ, ಈಗ ಈ ಟೈಮ್ನಾಗೆ ಒಸಿ ನಾವ್ ಹೆಂಗೆ ನಿಗಾ ಮಾಡ್ಬೇಕು, ಇನ್ನು ಒಸಿ ಹೇಳ ನೀನ್ ನೋಡೋಣ. ಈಗ ಅದೇನು ಅಂತ ಅಂದ್ರೆ ಶಂಕರಣ್ಣ, ಎಲ್ಲವಕ್ಕೆ ತೊಂದರೆ ಹಾಕಲ್ಲ, ಕೆಲವಕ್ಕೆ ಯಾವ್ಯಾವ ತೊಂದರೆ ಆಯ್ತದೆ ಅಂತ ಅಂದ್ರೆ, ಈ ಉದಾಹರಣೆಗೆ ನೋಡಪ್ಪ, ಕೋಳಿ ನಾಟಿ ಕೋಳಿ ಅಲ್ಲ, ಬಾಯ್ಲರ್ ಕೋಳಿ ಅಂತ ಸಾಕ್ತಾರಲ್ಲಪ್ಪ, ದೊಡ್ಡ ದೊಡ್ಡ ಫಾರ್ಮ್ ಎಲ್ಲ ಇವಕ್ಕೆ ಸ್ವಲ್ಪ ಕಷ್ಟ. ಯಾಕೆ ಅಂತ ಅಂದ್ರೆ ಬಿಸಿಲು ತಡೆಯಕ್ಕಿಲ್ಲ. ಬಿಸಿಲು ತಡೆಯಕ್ಕೆ ಯಾಕೆ ತಡೆಯಕ್ಕಿಲ್ಲ ಅಂತ ಅಂದ್ರೆ ಅದ್ರದ್ದು ದೇಹದ ಉಷ್ಣಾಂಶನೇ ಜಾಸ್ತಿ ಇರ್ತದೆ. ಹೀಟು ಹೀಟು ಅಂತಾರಲ್ಲ, ಹೀಟು ಹೀಟು ಅಂತಾರಲ್ಲ, ಅದ್ರ ದೇಹದ ಉಷ್ಣಾಂಶವೇ 105 degrees ಇರ್ತದಂತೆ. ಅಂದ್ರೆ ನಾವು ಒಬ್ಬ ಮನುಷ್ಯನ್ ಜ್ವರ ಬಂದಂಗೆ, ಅದ್ರಲ್ಲೂ ಹೈ ಫೀವರ್ ಅಂತಾರಲ್ಲ ಆತರ ಬಂದಂಗೆ ಅಷ್ಟು ಇರ್ತದಂತ. ಸುಡ್ತಿರ್ತದೆ ಅದ್ರ ಮೇಲೆ ಇನ್ನೂ ಬಿಸಿಲು ಇದು ಅಂತ ಅಂದ್ರೆ ಅತ್ಯಾವಾಗ ನೋಡು ಈ ಒಂಥರ ಉಸಿರಾಡ್ತಾ ಇರ್ತವೆ ಈ ತರದವೆಲ್ಲ ಮಾಡ್ತವೆ. ಇದು ಒಂದು ತುಂಬಾ ಸಮಸ್ಯೆ ಒಳಗಾಗ ಅಂತ ಪ್ರಾಣಿಗಳು ಅಂತ ಅಂತಂದ್ರೆ ಪಕ್ಷಿಗಳು ಅಂತ ಅಂದ್ರೆ. ಎರಡನೇದು ನೋಡ ನಮ್ಮ ಹಂದಿಗಳು. ಹಂದಿದು ಏನು ಅಂತ ಅಂತ ಅಂದ್ರೆ ಇದು ಎಲ್ಲ ಗೊತ್ತಲ್ಲ, ಹಂದಿ ಯಾವಾಗ್ಲೂ ದಪ್ಪಗೆ ಇರ್ತದೆ, ದೊಡ್ಡದಾಗೆ ಇರ್ತದೆ, ನೋಡಿದ್ರೆ ಹಂದಿ ಅಂತ ಗೊತ್ತಾಗ್ಬಿಡ್ತದೆ. ಅದ್ರದ್ದು ನೋಡಿ ಏನು ಅಂತ ಅಂತಂದ್ರೆ ಪ್ರಕೃತಿ ಎಲ್ಲದಕ್ಕೂ ಒಂದೊಂದು ಕೊಟ್ಟಿರ್ತಾನೆ, ಒಂದ್ ಕಿತ್ಕೊಂಡಿರ್ತಾನೆ ಅನ್ನೋದಕ್ಕೆ ಇದಕ್ಕೆ ಈ ಬೆವರು ಗ್ರಂಥಿ ಇರೋದಿಲ್ಲ ಅಂತ ನೋಡಪ್ಪ. ಹಂದಿಗೆ ಹಂದಿಗೆ ಬೆವರಿನ ಗ್ರಂಥಿನೇ ಇರೋದಿಲ್ಲ ಅಂದ್ರೆ ಅದು ಬೆವರನ್ನೇ ಬರಕಲ್ಲ, ಅದಕ್ಕೆ ಬೆವರೇ ಬರಕಲ್ಲ. ಹಂಗಾಗಿ ಅದು ಸ್ವಲ್ಪ ಸಮಸ್ಯೆಗೆ ಒಳಗಾಗುತ್ತೆ. ಅದಕ್ಕೆ ಉಷ್ಣಾಂಶ ಜಾಸ್ತಿ ಆಯ್ತದಾಗ ಜಾಸ್ತಿ ಆಗುತ್ತೆ. ಆಮೇಲೆ ಅದ್ ಬಿಟ್ರೆ ಈ ಇನ್ನ ನಮ್ಮ ಈ HF ತಳಿ ಹಸುಗಳು ಇರ್ತಾವಲ್ಲ, HF ತಳಿ ಹಾಲ್ಗೆ ಅಂತ ಎಲ್ಲ ಸಾಕ್ತಾರಲ್ಲ, ಇವಕ್ಕೆ ಸ್ವಲ್ಪ ಜಾಸ್ತಿ ಸಮಸ್ಯೆ ಆಗುತ್ತೆ. ಮತ್ತೆ ಎಮ್ಮೆಗಳಿಗೆ, ಎಮ್ಮೆಗಳಂತವೇ ಹೋಗಿ ನೀರಲ್ಲೇ ಬಿಡ್ತವೆ ನೋಡು ಯಾವಾಗ್ಲೂ. ಹೆಂಗೆ ಅಂತ ಅಂದ್ರೆ ಶಂಕರಣ, ಇವಕ್ಕೆಲ್ಲವ 18 ಒಂದು 20-25 degrees Celsius ಇರಬೇಕು, ಇದ್ರೆ ಚೆನ್ನಾಗಿರ್ತವೆ. ಆದ್ರೆ ಬೇಸಿಗೆಲ್ಲ ಏನಾಗ್ತದೆ, ಹೊರಗಿನ ವಾತಾವರಣ 30-40 ಇರ್ತದೆ. ಆಯ್ತಾ, ಇನ್ ಕೆಲವು ಕಡೆ 48-50 ಇಷ್ಟೊಂದು ಜಾಸ್ತಿ ಆಗ್ಬಿಡ್ತದೆ. ನಮ್ಮ ಹಾಸನದಲ್ಲಿ ನೋಡಿ ಇದುವರೆಗೂ ಒಂದು ಅಂದಾಜು 30-37 ಅಷ್ಟೇ ಇರ್ತಾ ಇತ್ತು. ಈಗ ಒಂದು 1-2 degrees ಈಗ ಹೆಚ್ಚು ಕಮ್ಮಿ ಆಯ್ತೈತೆ. ಇಷ್ಟಿದ್ರು ಅವನ್ನ ನಾವು ಮಾತ್ರ ಒಂದು 18-25 degrees Celsius ಅಷ್ಟು ಒಳಗಡೆ ನೋಡ್ಕೋಬೇಕು. ನೆರಳಲ್ಲೇ ಕಟ್ಟಬೇಕು ನೀನು, ಕೊಟ್ಟಿಗೆಲ್ಲಾರು ಕಟ್ಟು, ಮರದ ನೆರಳಾರು ಕಟ್ಟು, ಇಲ್ಲೇ ಕಟ್ಟಬೇಕು. ಯುಕೆ ನೋಡೋ ಕೆಲವು ಪ್ರಾಬ್ಲಮ್ ಆಯ್ತದೆ. ಈಗ ಬೇಸಿಗೆ ಅಂತ ಅಂತ ಅಂತ ಅಂದಾಗ ಅವಕ್ಕೆ ಈ ಉಷ್ಣಾಂಶ ಜಾಸ್ತಿ ಆಗಿ ತೊಂದರೆ ಆಯ್ತದೆ. ತೊಂದರೆ ಆಗೈತೆ ಅಂತ ನಾವು ಗೊತ್ತು ಮಾಡ್ಕೊಳ್ಳೋದ್ ಹೆಂಗೆ? ಗೊತ್ತು ಮಾಡ್ಕೋಬೇಕಲ್ಲ. ಅಂತಂದ್ರೆ ಅದ್ರ ಪಾಡ್ಗ ಅದಿರ್ತದೆ, ನನ್ ಪಾಡಿ ನಾನು ಇರ್ತೀನಿ, ಅದ್ ಹೆಂಗ್ ಗೊತ್ತು ಮಾಡ್ಕೊಳ್ಳೋದು ಅಂತ ಅಂತಂದ್ರೆ, ಈ ಒಂದು ಈ ದನ ಆಗ್ಲಿ ಎಮ್ಮೆ ಆಗ್ಲಿ ಇವೆಲ್ಲ ಆಗ್ಲಿ ಬಾಯಿನ್ನ ತೆಗೆದುಬಿಟ್ಟು ಆಯ್ತಾ ನಾಲ್ಗೆನ ಹೊರಗಡಿಕೆ ಹಾಕ್ಬಿಟ್ಟು ಏದುಸರು ಬಿಡ್ತಾ ಇರ್ತವೆ. ಏದುಸರು ಬಿಡ್ತೈತೆ ಅಂತ ಅಂತಂದ್ರೆ ಇದಕ್ಕೆ ಈಗ ಹೀಟ್ ಜಾಸ್ತಿ ಆಗೈತೆ, ಅಥವಾ ಉಷ್ಣಾಂಶ ಜಾಸ್ತಿ ಆಗೈತೆ, ಜಾಸ್ತಿ ಆಗಿ ಇದಕ್ಕೇನೋ ಸಮಸ್ಯೆ ಆಗೈತೆ. ಹಂಗಾಗಿ ಬಾಯಿ ಬಿಟ್ಕೊಂಡು ನಾಲ್ಗೆಲ್ಲ ಉಸಿರಾಡ್ತಾ ನಿಂತೈತೆ ಅಂತ. ಆಮೇಲೆ ಕೆಲವು ನೋಡು ಈಗ ಎಲ್ಲೋ ಕಟ್ಟಾಕಿರ್ತವೆ, ಎಲ್ಲಿ ನೆರಳು ಇರ್ತದೋ ಆ ಕಡೆಗೆ ಮುಖ ಮಾಡ್ಕೊಂಡು ನಿಂತಿರ್ತವೆ. ಓ ಅಂದ್ರೆ ನೆರಳು ಬಯಸ್ತೈತೆ ಅಂತ, ಬಯಸ್ತೈತೆ ಅಂತ ಹೇಳ್ಬಿಟ್ಟು ಇದು ನೆರಳು ಕೇಳ್ತೈತೆ ಆ ಕಡೆಗೆ ತಿರುಗೈತೆ ಅಂತ ಅಂದ್ರೆ ನೆರಳು ಕಟ್ಟು ನೀನು ಅದಕ್ಕೆ ಸಮಸ್ಯೆ ಆಯ್ತೈತೆ ಈಗ ಅಂತ ಹೇಳ್ಬಿಟ್ಟು ಆಯ್ತಾ. ಆಮೇಲೆ ಜಾಸ್ತಿ ನೀರ್ ಕುಡಿತಾ ಇರ್ತವೆ. ಆಮೇಲೆ ಈ ನೀರನ್ನ ಯಾರು ಕೊಡ್ಲಿಲ್ಲ ಅಂತ ಅಂತಂದ್ರೆ ಡಿಹೈಡ್ರೇಷನ್ ಅಂತಾರಲ್ಲಪ್ಪ, ನಿರ್ಜಲೀಕರಣ ಅಂತ ಕನ್ನಡದಲ್ಲಿ ಅಂತಾರೆ, ಇದಕ್ಕೆ ಆಗ ಅಂತ ಸಾಧ್ಯತೆ ಇರುತ್ತೆ. ನೀರಿನ ಅಂಶ ದೇಹದಲ್ಲಿ ಕಡಿಮೆ ಆಗೈತೆ ಅಂತವ. ಏನಾದ್ರು ಡಿಹೈಡ್ರೇಷನ್ ಆಯ್ತು ಅಂತ ಅಂದ್ರೆ ಈ ಕಣ್ಣು ಮಂಜಾಗದು ಅವಕುವೆ ಆಯ್ತಾ, ಸುಸ್ತಾಗಿ ಬಿದ್ದು ಬಿಡೋದು, ಈ ತಲೆ ತಿರ್ಗೋದು ಆಯ್ತಾ, ಆಮೇಲೆ ಸರಿಯಾಗಿ ನಡೀತಾನೆ ನಡೆಯಕ್ಕಾಗದನೆ ತಗಿತ್ತಗಿ ಅಡ್ರ ಬಡ್ರ ಹಾಕೋದು ಆಯ್ತಾ, ಆಮೇಲೆ ಈ ತರದವು ಆಯ್ತಾ. ಆಮೇಲೆ ಈ ಮೇವು ತಿಂದೆ ಸುಮ್ಮನೆ ನಿಂತ್ಕೊಬಿಡೋದು. ಆಮೇಲೆ ಈ ಹಾಲಿನ ಉತ್ಪಾದನೆ ಕೂಡ ಹಾಲು ತುಂಬಾ ಕಡಿಮೆ ಆಗೋದು, ಹಂಗ ಈ ತರದ್ದು ಏನಾದ್ರು ಸಮಸ್ಯೆ ಬಂತು ಅಂತ ಇವು ಸ್ವಲ್ಪ ಬೇಸಿಗೆಗೆ ತುಂಬವೆ, ಏನ ಸಮಸ್ಯೆ ಆಯ್ತೈತೆ ಅಂತ ಅರ್ಥ ಮಾಡ್ಕೋಬೇಕು. ಇದು ಹಿಂಗೆ ಬಿಟ್ಬಿಟ್ರೆ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬಿಡ್ತದೆ. ಯಾಕೆಂತಂದ್ರೆ ಈಗ ನಮ್ಗೆ ಅರ್ಥ ಆಗ್ಲಿಲ್ಲ ಹೇಳಕ್ಕಲ್ವಲ್ಲ, ನೈತದೆ ಅಂತ ಹೇಳಕ್ಕಲ್ಲ, ಉರಿತದೆ ಅಂತ ಹೇಳಕ್ಕಲ್ಲ, ನಾವೇ ಅರ್ಥ ಮಾಡ್ಕೋಬೇಕು. ಈ ಲಕ್ಷಣಗಳು ಏನಿರ್ತಾವ ಇವು ನೋಡ್ಕೊಂಡು ನಾವೇ ಅದಕ್ಕೆ ನೆರಳು ಕೊಡೋ ಅಂತದ್ದು, ನೀರ್ ಕೊಡೋ ಅಂತದ್ದು, ಒಂಚೂರು ಹಸಿರುಳಿನ ವ್ಯವಸ್ಥೆ ಮಾಡೋದು, ಈ ತರದವೆಲ್ಲ ಮಾಡಬೇಕು. ರೋಗ ನಿರೋಧಕ ಶಕ್ತಿ ಕಡಿಮೆ ಆಯ್ತದ ಒಂದು. ಇನ್ನೊಂದೇನು ಅಂತ ಅಂದ್ರೆ ಬಹಳ ಮುಖ್ಯವಾಗಿ ಈ ಸಂತಾನೋತ್ಪತ್ತಿ ಶಕ್ತಿ ಕಡಿಮೆ ಆಗ್ಬಿಡ್ತದೆ. ಹೀಟಿಗೆ ಬರೋದೇ ಇಲ್ಲ, ಹೀಟಿಗೆ ಬಂದ್ರು ನಿಲ್ಲೋದಿಲ್ಲ. ಅವಾಗ ನೀನು ಹಾಲೆ ನೀನು 6 ವರ್ಷ ಸಾಕ್ತೀಯ ಅಂತ ಅಂತಂದ್ರೆ ಎಷ್ಟು ಕಷ್ಟ ಕಷ್ಟ. ಮೊನ್ನೊಬ್ಬ ಹೇಳ್ತಿದ್ದ ಹಿಂಗೆ ಹೋಗಿದ್ನ, ಅವನ್ ಹೇಳ್ತಾ ಇದ್ದ ಯಾಕ್ ನೀನು ಎತ್ತು ದನ ಕಟ್ಟಿಲ್ಲ ಅಂತ ಅಂದ್ರೆ, ಎತ್ತು ಕಟ್ಟಿದ್ರೆ ನನಗೆ ದಿವಸ 500 rupees ಬೇಕು ಅಂತಾನೆ. ಅದನ್ನ ಖರ್ಚು ವೆಚ್ಚ ನೋಡ್ಕೊಳಕ್ಕೆ ಒಬ್ರು ಬೇಕಲ್ಲ, 500 rupees ಸಂಬಳ ಕೊಡ್ಲೇಬೇಕಾ ನೀನು. ಈಗ ಮನೆಯಾದ್ರು ಎಲ್ಗೂ ಹೋಗ್ದಂಗ್ ನೋಡ್ಕೋಬೇಕಾ, ಅವ್ನ್ ಖರ್ಚು ವೆಚ್ಚ ಕೊಡೋರು, ಖರ್ಚು ವೆಚ್ಚ ಕೊಡೋರು. ಹಂಗೆ ಈ ತರದ ಲೆಕ್ಕಾಚಾರಗಳು ಮಾಡ್ಕೋಬೇಕು ನಾವು. ಈ ತರ ಲೆಕ್ಕಾಚಾರ ಮಾಡ್ಕೊಂಡು ಮಾಡಿದ್ದೆ ಆದ್ರೆ ಒಂದಷ್ಟು ಅವನ್ನ ನಿರ್ವಹಣೆಯನ್ನ ಮಾಡಬಹುದು. ಈ ತರದ ಸ್ವಲ್ಪ ಲಕ್ಷಣಗಳು ನೋಡ್ಕೋಬೇಕು. ಈಗ ನೋಡ್ ಮೀನಕ್ಕ ಹಳೆಯ ಏನಂತ ಹೇಳ್ದಂತ ಅರ್ಥ ಆಯ್ತಾ? ನೀ ಬರೀ ನನಗೆ ಹೊಸ ಕೊಡ್ಸು ದನ ಕೊಡ್ಸು ಅಂತ ಹೇಳ್ತಾ ಇದೆಯಲ್ಲ, ಈ ವಿಚಾರವ ಈ ಟೈಮ್ನಾಗೆ ನೀ ತುಂಬಾ ಜಪ್ತಿ ಇಟ್ಕೋಬೇಕು. ಈಗ ನೆರಳಿಗೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ಯಾ? ಕೊಟ್ಗೆ ಚೆನ್ನಾಗೈತಾ? ನೀರು ನೀಡಿ ಅದಕ್ಕೆ ಕುಡ್ಸಕ್ಕೆ ಏನ್ ವ್ಯವಸ್ಥೆ ಐತೆ? ತೊಟ್ಟಿ ಪಟ್ಟಿ ಮಾಡ್ಕೊಂಡಿದ್ಯಾ? ಮತ್ತೆ ಆಗೊಮ್ಮೆ ಈಗೊಮ್ಮೆ ಈ ಬಿಸಿಲಿನಾಗೆ ನೋಡು ನೋಡು, ಆಗ್ಲೇ ಅಣ್ಣ ಹೇಳ್ತಾ ಅದೊಂದು ವಿಚಾರ ಮರ್ತ್ಬಿಟ್ಟ ಕಾಣ್ತದೆ. ಒಂದ್ಸಲ ಎರಡ್ ಸಲ ವಾ ದನಿನ ಮೈಮೇಕೆ ಈ ಹಸ್ಕಲ್ ಮೈಮೇಕೆ ನೀರ್ ಹಾಕ್ಬೇಕು. ಆಗುಸಿ ತಣ್ಣಗಾಯ್ತದಲ್ಲ, ಉಸಿ ಸಮಾಧಾನ ಆಯ್ತವೆ. ಈಗ ನಾವೇ ಆಗ್ಲಿ ಈಗ ನೀರ್ ಕುಡಿತೀವಿ, ಈಗ ಒಂದ್ 11-12 ಗಂಟೆನಾಗೆ ಉಸಿ ತಣ್ಣೀರ್ನಾಗೆ ಸ್ನಾನ ಮಾಡ್ಬಿಟ್ರೆ ಅಥವಾ ಕೆರೆ ಕಟ್ಟೆನಾಗೆ ಈಚಾಡ್ಬಿಟ್ರೆ ಎಷ್ಟು ಸಮಾಧಾನ ಆಯ್ತದೆ? ಹಂಗೆಯ ಉಸಿ ನೀನ್ ಈ ಲಕ್ಷಣಗಳ ಕಡೆ ಗಮನ ಹರಿಸ್ಬಿಟ್ಟು ನಿನಗೆ ಸಾಕಾಕೆ ಆಯ್ತದ, ನೋಡ್ಕೊಳಕ್ ಆಯ್ತದ, ಹಂಗೆ ನಮ್ಮ ತರ್ಸ್ಕ ಏನಂತ ಅಣ್ಣ? ಆಮೇಲೆ ಬೇಸಿಗೆಲಿ ಒಂದೊಂದು ತಪ್ಪು ನಾವು ಮಾಡ್ಬಿಡ್ತೀವಿ ಶಂಕರಣ್ಣ. ಸಾಮಾನ್ಯವಾಗಿ ಏನ್ ತಪ್ಪು ಮಾಡ್ತೀವಿ ಅಂತ ಅಂದ್ರೆ, ಒಂದು ಬಹಳ ಮುಖ್ಯವಾಗಿ ಈಗ ಕೊಟ್ಟಿಗೆ ಆಯ್ತು ಬಿಡಪ್ಪ, ನಾನು ಕೊಟ್ಟಿಗೆ ಕ್ಲೀನ್ ಮಾಡ್ಬೇಕು ಅಂತ ಇನ್ನೊಂದ್ ಮಾಡ್ಬೇಕು ಅಂತ ತಾಂಡ ಬಿಸಿಲು ಕಟ್ಬಿಡೋದು ಆಯ್ತಾ? ಅಲ್ಲೇ ಮಾತಾಡ್ದ ನಾವು 7:30 ಗಂಟೆಗೆ ಬಿಸಿಲು ಬಂದಿರ್ತದೆ ಅಂತ ನಮ್ಮ ಅನ್ಕೂಲಕ್ಕೆ ಅವಕ್ಕೆ ಆಚೆ ಹಾಕ್ಬಿಡೋದು, ಇದು ಮಾಡಕ್ ಹೋಗ್ಬಾರ್ದು. ಆಮೇಲೆ ನೀರ್ನ ಈಗೇನೋ ಒಂದು ನಮ್ದೊಂದು ಅಂದಾಜ್ ಇರ್ತದೆ, ದಿವಸಕ್ಕೊಂದ್ 2 ಸರಿ ಕುಡಿಸೋದು, 12 ಗಂಟೆಗೆ ಒಂದ್ಸರಿ, ಮಧ್ಯಾಹ್ನ 3 ಹಿಂಗ್ ಮಾಡಕ್ ಹೋಗ್ಬಾರ್ದು. ಈ ಬೇಸಿಗೆನಲ್ಲಿ ಜಾಸ್ತಿ ನೀರು ಕೊಡ್ಬೇಕು. ನಮ್ಗೆ ಯಾವ ಟೈಮಲ್ಲಿ ಹೆಂಗ್ ದಾವ್ ಬರ್ತದೆ ಅಂತ ಹೇಳಕ್ ಹಾಕಲ್ವಲ್ಲ, ನೀರಿಗೆ ತಡ್ಕಾಡ್ತೀವಿ ಹಂಗೆ. ಅದಕ್ಕೋಸ್ಕರವ ಅದೇ ಹೋಗಿ ಕುಡಿಬೇಕು, ನೀರು ಬೇಕು ಅಂದಾಗ ಅದೇ ಹೋಗಿ ಹೋಗಿ ಕುಡಿಬೇಕು. ಅಂದ್ರೆ ತೊಟ್ಟಿ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಮಾಡ್ಕೊಂಡು ಬಿಡೋದು ಅಥವಾ ಕಟ್ ಹಾಕಿದ್ರು ಅಲ್ಲಿವರೆಗೂ ಹೋಗಿ ನೀರು ಕುಡಿಯಂಗಿರ್ಬೇಕು, ಹತ್ರದಲ್ಲೇ ಮಾಡ್ಕೊಂಡಿರ್ಬೇಕು ಇದೊಂದು ಮಾಡ್ಕೋಬೇಕು. ಆಮೇಲೆ ಬರೀ ಒಣಹುಲ್ನೆ ಕೊಟ್ಬಿಡೋದು, ಈಗೆಲ್ಲ ತರಕೋನ್ ಈ ಬೇಸಿಗೆಲ್ಲ ನಾವು ಹಸರಲ್ಲ ಹೋಗೋಣ, ಏನಾರ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಆಗಿಲ್ವಾ ಹೈಡ್ರೋಪೋನಿಕ್ಸ್ ಅಂತ ಅವತ್ತು ಹೇಳಿದ ನೋಡು, ಜೋಳದಲ್ಲಿ ಜೋಳದಲ್ಲಿ ಮೊಳಕೆ ಬರ್ಸ್ಬಿಟ್ಟು ಬೆಳ್ಕೊಳ ಅಂತ ಇಂಥವೇನಾರ ಒಂದು ವ್ಯವಸ್ಥೆ ಮಾಡೋದು, ಬದಲಿ ವ್ಯವಸ್ಥೆ ಮಾಡ್ಕೋಬೇಕು ಅಂತೀಯ? ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ಭಾರಿ ಕಷ್ಟ ಆಯ್ತದೆ. ಆಮೇಲೆ ಬಹಳ ಮುಖ್ಯವಾಗಿ ತಡಿ ನಾನು ಕಾಲಾಡಕ್ ಬಿಡ್ತೀನಿ, ಮೇಯಿಸ್ಕೊಂಡ್ ಬರ್ತೀನಿ ಅಂತ ಬಿಸಿಲಲ್ಲಿ ಹೊಡ್ಕೊಂಡು ಹೋಗೋದು, ಇದು ದೊಡ್ಡ ತಪ್ಪು, ಇವು ಮಾಡ್ಕೋಬಾರ್ದು ಆಯ್ತಾ? ಆಮೇಲೆ ಈ ದಾಣಿ ಮಿಶ್ರಣ ಎಲ್ಲ ಕೊಡ್ತೀವಲ್ಲ, ಎಲ್ಲ ಕೊಡ್ತೀವಲ್ಲ, ಒಂದೇ ಸರಿ ಕೊಟ್ರೆ ಸಾಕ್ಬಿಡು, ಹಾಲು ಕರಿವಾಗ ಒಂದ್ಸರಿ ಕೊಟ್ರೆ ಸಾಕು, ಅದಾಗ್ಬಾರ್ದು. ನಾನು ಹೇಳ್ತಿದ್ದೆ ಒಳ್ಳೆ ಪೌಷ್ಟಿಕಾಂಶ ಇರೋ ಅಂತ ಕೊಡ್ಬೇಕು ಅಂತ, ಒಂದ್ 2 ಸರಿ ಏನೋ 3 ಸರಿನ, ಬೇಸಿಗೆ ಅಲ್ವಾ, ಈಗ ಹಸಿರುಲು ಸಿಗೋದಿಲ್ಲ, ಅಂತ ಟೈಮಲ್ಲಿ ಈ ತರದ ಒಂದು ಕೊಡ ಮಾಡ್ಕೋಬೇಕು. ಆಮೇಲೆ ಈ ದಿವಸ ಏನು ಸ್ನಾನ ಮಾಡಿಸೋದು ಅದಕ್ಕೆ ಅಂತ ಹೇಳ್ಬಿಟ್ಟು ಅತ್ಯಾಗ ದಿವಸ ಮಾಡಿಸ್ಬೇಕು, ವಾರಕ್ಕೊಂದ್ಸರಿ ದಿವಸಕ್ಕೊಂದ್ಸರಿ ಮಾಡ್ಕೋತೀವಿ, ವಾರದ ದಿವಸ ಅನ್ನೋ ತರದಲ್ಲಿ ಮಾಡ್ಕೊಳಕ್ ಹೋಗ್ಬಾರ್ದು. ಬೇಸಿಗೆ ನೀನು ಆಗ್ಲೇ ಹೇಳಿದಂಗೆ, ಬೇಸಿಗೆ ಅಲ್ವಾ, ದಿವಸ ಒಂದ್ಸರಿ ಸ್ನಾನ ಮಾಡಿಸ್ಬಿಡೋದು, ತಪ್ಪೇನಿಲ್ಲ ತಪ್ಪೇನಿಲ್ಲ, ಈ ತರ ಒಂದಷ್ಟು ಮಾಡ್ಕೋಬೇಕು, ಮುಂಜಾಗ್ರತೆ ತಗೋಬೇಕು. ಮುಂಜಾಗ್ರತೆ ಅಂದ್ರೆ ನೋಡಪ್ಪ, ಬೇಸಿಗೆ ಅಲ್ವೆ ಒಳ್ಳೆ ಹಾಲು ಕೊಡ್ತವೆ, ಮೊಟ್ಟೆ ಇಡ ಅಂತ ಕೋಳಿಗಳು ಸಿಗ್ತವೆ, ಈ ಕುರಿ ಹಂದಿ ಆಗುತ್ತೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಯಾವ್ದೇ ರೋಗ ರೋಜನೆ ಬರೋದಿಲ್ಲ, ಕಡಿಮೆ ಆಗ್ಬಿಟ್ಟು ಏನಾದ್ರು ಜ್ವರ ಇಡೀ ಪೂರ್ತಿ ನಿಂತು ಬಿಡ್ತದ. ಅದ್ರ ಬದಲಾಗಿ ಈ ತರ ಸ್ವಲ್ಪ ಬೇಸಿಗೆನಲ್ಲಿ ಎಲ್ಲ ಯಾಕೆ ಹೇಳಿದೆ ಅಂತ ಅಂದ್ರೆ, ಈ ಬಾರಿ ಹುಮ್ಮಸಲ ದನ ಬೇಕು ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ತಂದ್ಬಿಟ್ಟು ಆಮೇಲೆ ಕಟ್ಬಿಟ್ಟು ಬ್ಯಾಂಕ್ ಹೋಗೋದು, ನೀಡಿಲ್ದನೆ ನಿಂತ್ಕೊಳ್ಳೋದು, ಆಮೇಲೆ ನಮ್ಮನ್ ಬೇರೆ ದೂರೋದು, ಇಂಥದ್ ಕೊಡ್ಸಿರು ಇಂಥದ್ ಕೊಡ್ಸಿರು ಅಂತ. ಮೂಕ ಪ್ರಾಣಿಗಳ ರೋದನ ಹೇಳ್ದಂಗೆ ಅದ್ರ ಮಾಲೀಕರ ತಾನೇ ಅರ್ಥ ಮಾಡ್ಕೋಬೇಕು. ನೀನು ಮಾಲೀಕಳು ನಮ್ಮನ್ನ ಅದ್ರ ಸೇವಕರು ಮಾಡ್ಬಿಟ್ಟು ನಿಂದು ಪ್ಯಾಟ್ರಿಗೆ ಹೋಗ್ಬಿಟ್ರೆ ನಾವ್ ಏನ್ ಮಾಡೋಣವ? ಹಂಗಿಲ್ಲ ಮಾಡಕ್ಕಿಲ್ಲ ಅವಳು, ಯಾಕೆಂತಂದ್ರೆ ಅವಳುವೆ 4 ದನ ಕಟ್ಟಿರಲ್ಲ, ಅಲ್ಲ ಅನುಭವ ಐತೆ ಬಂದಿಲ್ವ ಶಂಕರಣ್ಣ, ಹಾಲು ಮೊಸರು ಬೆಣ್ಣೆ ಎಲ್ಲ ಕೊಟ್ಟವಳೆ ಅಂತ ಹೇಳ್ಬೇಕು. ಇಲ್ಲ ಆಮೇಲೆ ಪಾರ್ಟಿ ಅನ್ನೋದು ಅವಳು ಕೈ ಎತ್ತಿ ಕೊಡ್ತಾಳೆ ಹೊರತು ತಾನಕ್ಕಿಲ್ಲ ಆಯ್ತಾ? ಹಂಗಾಗಿ ಆ ವಿಚಾರದಲ್ಲಿ ಏನಿಲ್ಲ, ಈ ಟೈಮ್ನಾಗೆ ಹೊಸಿ ಜಾಗ್ರತೆ ಇರ್ಲಿ ಮನ್ಸಲ್ಲಿ ಅಂತ ಹೇಳಿತು ಆಟಯ್ಯ. ನೀನು ಏನ್ ಮಾಡ್ತೇವೆ ಗೊತ್ತಾ, ಹೊಸಿ ಈ ಹೊರಗಡೆ ಪರಗಡೆ ಹೋಗೋದು ಜಾಸ್ತಿ ಅಲ್ವೇನವ, ಅದಕ್ಕೆ ನೆರಳು ನಡೆ ಹೆಂಗ್ ಮಾಡ್ಕೋಬೇಕು ಈ ಸಲ ತಗೋಬರ ಹಸಿಗೆ ಅದನ್ನ ನೋಡ್ಕ. ಅದಾದ್ಮೇಲೆ ಈಗ ನೀರು, ಈಗ ಮುಖ್ಯವಾಗಿ ಅದಕ್ಕೆ ನೀರು ಆಯ್ತಾ? ನೀರಿಗೆ ವ್ಯವಸ್ಥೆ ಹತ್ತಿರದಲ್ಲಿ ಅಣೆ ಆಗ್ಲೇ ಹೇಳಿದಲ್ಲ, ಹತ್ತಿರದಲ್ಲಿ ಕಟ್ಟಿಬಿಟ್ಟು ಅದಕ್ಕೆ ನೀರಿಗೆ ವ್ಯವಸ್ಥೆ ಆಗತ್ತೆ, ಅದ್ರಲ್ಲಿ ನೀರು ಮಾಡ್ಕ. ಹೊಸಿ ಈಗ ಪೌಷ್ಟಿಕಾಂಶ ಇರೋ ಆಹಾರ ಮುಖ್ಯವಾಗಿ ಅಣೆ ಆಗ್ಲೇ ಹೇಳಿದ ನೋಡು, ದಾಣಿ ಮಿಶ್ರಣ. ಈಗ ಹಸಿರುಳು ನಿನ್ಗೆ ಸಮಸ್ಯೆ ಇಲ್ಲ ಬಿಡು, ನೀರೈತೆ ಹೆಂಗೋ ಬೆಳ್ಕತ್ಯ ನಡೀತದೆ. ಅದ್ರ ಜೊತೆಗೆ ಹೊಸಿ ಯಾವಾಗ ಯಾವಾಗ ಯಾವ್ಯಾವ ಟೈಮ್ಗೆ ಏನೇನ್ ಕೊಡ್ಬೇಕು ಇದು ಮುಖ್ಯ. ನೀನು ಹಸಿರೈತೆ ಅಂತ ನೋಡು 3 ಹಸಿರನ್ನ ಹಾಕೋದಾಗ್ಲಿ, ಅಥವಾ ಹಿಂಡಿ ಮಿಶ್ರಣ ಐತೆ ಅಂತ ನೋಡು ಹಿಂಡಿ ಮಿಶ್ರಣ ಕೊಡೋದಾಗ್ಲಿ ಬೇಡ, ಅಂದ್ರೆ ಈಗ ತಿಂಡಿ ಟೈಮ್ಗೆ ತಿಂಡಿ, ಊಟ ಟೈಮ್ಗೆ ಊಟ, ರಾತ್ರಿ ಊಟ ಟೈಮ್ಗೆ ಊಟ, ಹಿಂಗೆ ಹಂತಂತವಾಗೋದಕ್ಕೆ ಹಂಚ್ಕೊಂಡ್ ಕೊಟ್ರೆ ಹೊಸಿ ಅದು ಚೆನ್ನಾಗಿರ್ತದೆ, ಒಳ್ಳೆ ಹಾಲು ಕೊಡ್ತದೆ.

ಚೆಲ್ಲುವಂತವದನ್ನ ಒಲಿವ ಜಗವನ್ನು ಸೇರುವ ಅಮರ ಸುಖವನ್ನು ನಿರತ ಪಡೆಯುವ ಪ್ರಣಯ ಪೂಜೆಯ ಗೈಯುವ ಪ್ರಣಯ ಪೂಜೆಯ ಗೈಯುವ ಎಸ್ ಜಾನಕಿ ಹಾಡಿರುವ ಆರ್ ಎನ್ ಜಯಗೋಪಾಲ್ ಅವರ ಗೀತೆ. ವಿಜಯಭಾಸ್ಕರ್ ಸಂಗೀತ ನೀಡಿರುವ ಚಿತ್ರ ನಾ ಮೆಚ್ಚಿದ ಹುಡುಗ. ನಂಗೆ ಎಲ್ಆರ್ ಈಶ್ವರಿ ಅವರು ಹಾಡಿರುವ ಒಡಹುಟ್ಟಿದವಳು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸತ್ಯಮ್ ಅವರಿಂದ. ಪ್ರೇಮದಿ ಬೆಳೆದ